वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಕಾರ್ಯಚಟುವಟಿಕೆಗಳು. ಈ ಕುರಿತು ನಿಗಮದ ದಾವಣಗೆರೆ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕರಾದ ಮಾಲತೇಶ್ ತಳವಾರ್ ಅವರೊಂದಿಗೆ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಒಂದು ಸೇವಾ ಸೌಲಭ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ಇದ್ದಾರೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ದಾವಣಗೆರೆ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕರಾದಂತಹ ಮಾಲತೇಶ್ ತಳವಾರ್ ಅವರು. ನಮಸ್ಕಾರ ಮಾಲತೇಶ್ ಅವರಿಗೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ತಾವು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಪ್ರಾದೇಶಿಕ ವ್ಯವಸ್ಥಾಪಕರಾಗಿ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಈ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಒಂದು ಸೇವಾ ಸೌಲಭ್ಯಗಳು ಅಂದ್ರೆ ಅಲ್ಲಿ ನಮ್ಮ ರೈತರಿಗೆ ಯಾವ ರೀತಿಯ ಒಂದು ಸೇವೆಗಳು ದೊರೆತವೆ ಮತ್ತೆ ಯಾವ ರೀತಿಯ ಒಂದು ರೈತರಿಗೆ ಅನುಕೂಲತೆಗಳು ಅಲ್ಲಿ ದೊರೆತವೆ ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡಿ. ಅಂದ್ರೆ ಇದರ ಉಪಯೋಗಗಳು ಹೇಗಿದೆ ನಮ್ಮ ರೈತರಿಗೆ, ಅದರ ಬಗ್ಗೆ ತಿಳಿಸ್ಕೊಟ್ರೆ ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಸರ್, ಮೊದಲನೇದಾಗಿ ಉಳಿಸಿದ ಕಾಳು ಬೆಳೆಸಿದ ಕಾಳು ಎಂಬ ಕೃಷಿ ನಾಣ್ಯ ನೀಡಿದೆ ಸರ್. ಇದರನ್ವಯ ಈಗ ರೈತರು ಬೆಳೆದಂತಹ ಬೆಳೆಗಳನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡುವ ನಿಟ್ಟಿನಲ್ಲಿಯೇ ಇವಾಗ ರೈತರು ಒಂದೊಂದ್ಸರಿ ಬೆಳೆ ಬೆಳೆದಂತಹ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಿರಲ್ಲ ಸರ್. ಇವಾಗ ಬೆಲೆ ಕುಸಿದಂತ ಆಗುವ ಆರ್ಥಿಕ ನಷ್ಟನ ಸಂಕಷ್ಟದಿಂದ ಅವ್ರನ್ನ ಪಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಉತ್ಪನ್ನ ಅಭಿವೃದ್ಧಿ ಹಾಗೂ ಉಗ್ರಾಣ ನಿಗಮಗಳ ಕಾಯ್ದೆ ಅನ್ವಯ 1957ರಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಕರ್ನಾಟಕ ರಾಜ್ಯದಂತ ಅಸ್ತಿತ್ವಕ್ಕೆ ಬಂತು ಸರ್. ಇದರ ಕೇಂದ್ರ ಕಚೇರಿ ನಮ್ಮ ಬೆಂಗಳೂರಲ್ಲಿದೆ. ರಾಜ್ಯಾದ್ಯಂತ 149 ಬ್ರಾಂಚಸ್ಗಳಲ್ಲಿ ಅಂದ್ರೆ ಶಾಖೆಗಳಲ್ಲಿ ನಾವು ರೈತರಿಗೆ ಮತ್ತೆ ಬೇರೆ ಠೇವಣಿದಾರರಿಗೆ ಸಂಗ್ರಹಣಾ ಸೌಲಭ್ಯವನ್ನು ನೀಡ್ತಾ ಬಂದಿದ್ದೇವೆ. ಈಗ ನಮ್ಮ ಕರ್ನಾಟಕದಂತ ನಮ್ದು ಈಗಾಗಲೇ 16 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ ಗೋದಾಮುಗಳು ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ ಸರ್. ಇದು ನಮ್ದು ಹಿನ್ನೆಲೆ ಸರ್, ನಮ್ಮ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಹೆಂಗ್ ಯಾವ ತರ ಅಸ್ತಿತ್ವಕ್ಕೆ ಬಂತ ಅನ್ನೋದೊಂದು. ಇದು ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಸರ್? ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತಂದ್ರೆ, ಇವಾಗ ರೈತರು ಬೆಳೆದಂತಹ ಬೆಳೆಗೆ ಒಂದೊಂದ್ಸರಿ ಬೆಲೆ ಬಹಳ ಕುಸಿತ ಬಿಡುತ್ತೆ ಸರ್. ಅಂತ ಟೈಮಲ್ಲಿ ಅಂತ ಆರ್ಥಿಕ ನಷ್ಟವನ್ನು ಸ್ವಲ್ಪ ಪಾರು ಮಾಡೋ ಉದ್ದೇಶದಿಂದ ಈ ರೈತರು ಅವರು ಬೆಳೆದಂತಹ ಬೆಳೆನ ನಮ್ಮ ರಾಜ್ಯ ಉಗ್ರಾಣದ ಗೋದಾಮುಗಳಲ್ಲಿ ಸಂಗ್ರಹಣೆ ಮಾಡಿ ಇಡಬಹುದು ಸರ್. ಇದು ಒಂದೇದು. ಇವರು ಸಂಗ್ರಹಣೆ ಮಾಡಿದಂತಹ ಸರಕುಗಳ ಮೇಲೆ ರೈತರು ಸಾಲನೂ ಪಡಿಬಹುದು ಸರ್. ಇವಾಗ ಬ್ಯಾಂಕ್ಗಳಿರ್ಬೋದು ಅಥವಾ APMC ಇರ್ಬೋದು ಅಥವಾ ಸಹಕಾರ ಪತ್ತಿನ ಸಂಘಗಳು ಇರುತ್ತಲ್ಲ ಅಲ್ಲೆಲ್ಲಾನು ರೈತರು ಕೂಡ ಈಗ ನಾವು ಒಂದು ವೇರ್ ಹೌಸ್ ಬಾಂಡ್ ಅಂತ ಕೊಡ್ತೇವೆ ಸರ್. ಉಗ್ರಾಣ ರಸೀದಿ ಅಂತಂದು ರೈತರಿಗೆ ಕೊಡ್ತೀವಿ. ಆ ಉಗ್ರಾಣ ರಸೀದಿ ಮೇಲೆ ರೈತರು 60-75% ಮಟ್ಟ ಅಂದ್ರೆ ಅವರ ಸ್ಟಾಕ್ ನ ವ್ಯಾಲ್ಯೂನ 60-75% ವ್ಯಾಲ್ಯೂನ ಸಾಲವನ್ನು ಕೂಡ ಪಡಿಬಹುದು. ಇದು ಒಂದು. ಈಗ ನಮ್ಮ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಒಂದು ವೈಶಿಷ್ಟ್ಯ ಏನು ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಿದೆ, ಎಲ್ಲೆಲ್ಲಿ ಕೆಲಸ ಮಾಡ್ತಿದೆ, ಓಕೆ ಸರ್, ಅದ್ರ ಬಗ್ಗೆ ಹೇಳಿ ಸರ್. ಈಗ ನಮ್ದು ಪ್ರಧಾನ ವೈಶಿಷ್ಟ್ಯ ಅಂತಂದ್ರೆ ನಮ್ಮ ನಿಗಮದ ಗೋದಾಮುಗಳು ಆಲ್ಮೋಸ್ಟ್ ಎಲ್ಲಾನು APMC ಒಳಗಡೆ ಇದೆ ಸರ್. ಇವಾಗ ರೈತರು ಏನಾರು ಮಾರ್ಕೆಟ್ ಮಾರಕ್ ಹೋದಾಗ ರೇಟ್ ಏನಾರು ಡೌನ್ ಆಗಿತ್ತು ಅಂತಂದ್ರೆ ಅವರು ಅಲ್ಲೇ ನಮ್ಮ APMCಗಳಲ್ಲೇ ನಮ್ಮ ಗೋಡಾನ್ಗಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸುಮ್ನೆ ಕಡಿಮೆ ಬೆಲೆಗೆ ಮಾರೋದಕ್ಕಿಂತ ಸ್ವಲ್ಪ ದಿನ ಮತ್ತೆ ಬೆಲೆ ಏರಿಕೆ ಆಗೋ ತನಕ ನಮ್ಮ ಗೋಡನ್ಗಳಲ್ಲಿ ಸ್ಟೋರ್ ಮಾಡಬಹುದು. ಈ ಸ್ಟೋರ್ ಮಾಡೋ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ APMC ಒಳಗಡೆ ಇದೆ. ಅದನ್ನ ಬಿಟ್ಟೆ ಅಂತಂದ್ರೆ ಆಲ್ಮೋಸ್ಟ್ ರಾಜ್ಯ ಹೆದ್ದಾರಿ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಹೆದ್ದಾರಿ NH4ಗೆ ಆಲ್ಮೋಸ್ಟ್ ಎಲ್ಲ ನಿಯರೆಸ್ಟ್ ಇದೆ. ಬೇರೆ ಬೇರೆ ಟ್ರೇಡರ್ ಇರ್ಬೋದು ಅವರೆಲ್ಲಾನು ಎಕ್ಸ್ಪೋರ್ಟ್ ಅಥವಾ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗೋ ತರ ಇದೆ ಸರ್. ಮತ್ತೆ ಇದಲ್ಲದೆ ಉತ್ತಮ ಸಾರಿಗೆ ಸಂಪರ್ಕವನ್ನು ನಾವು ಹೊಂದಿದ್ದೇವೆ, ವಿಶಾಲವಾದ ರಸ್ತೆಗಳಿವೆ, ವೈಜ್ಞಾನಿಕವಾದ ಗೋದಾಮುಗಳನ್ನು ನಾವು ರಾಜ್ಯಾದ್ಯಂತ ನಿರ್ಮಾಣ ಮಾಡಿದ್ದೇವೆ. ಇದಲ್ಲದೆ ಇತ್ತೀಚೆಗೆ ನಾವು ಉಗ್ರಾಣ ನಿಗಮದ ಎಲ್ಲ ವಹಿವಾಟುಗಳನ್ನು ಕೇಂದ್ರೀಕೃತವಾಗಿ ಮಾಡ್ತಿದ್ದೆ ಸರ್. ಅಂದ್ರೆ ಕಂಪ್ಯೂಟರೈಸೇಷನ್ ಮಾಡ್ತಿದ್ದೇವೆ. ಇವ ಮೊದಲಿನ ತರ ಮ್ಯಾನುವಲ್ ಏನಿಲ್ಲ, ಅದೊಂದು ಸೌಲಭ್ಯ ಇದೆ ಸರ್. ಅದಲ್ಲದೆ ನಮ್ದು ಆಲ್ಮೋಸ್ಟ್ ಕರ್ನಾಟಕದಂತ 50 ಕೇಂದ್ರಗಳು ಗೂಡ್ ಸೈಡ್ ಪಾಯಿಂಟ್ ನ ಹ್ಯಾಂಡಲ್ ಮಾಡ್ತಿದ್ದೆ ಸರ್. ಅಂದ್ರೆ ಈ ಬೇರೆ ರಾಜ್ಯದಿಂದ ಅಕ್ಕಿ ಅಥವಾ ಗೋಧಿ ಏನಾರು ಬಂದ್ರೆ ರೈಲ್ವೆ ಗೂಡ್ ಸೈಡ್ ಪಾಯಿಂಟ್ ಅಂತ ನಮ್ಮ ಗೋದಾಮುಗಳಿಗೆ ತಗೊಂಡು ಅದನ್ನಲ್ಲಿಂತ ಮತ್ತೆ ಹೊಳ್ಳಿ ನಾವು ರೈತರಿಗೆರ್ಬೋದು ಅಥವಾ ಗ್ರಾಹಕರಿಗಿರ್ಬೋದು. ಇವಾಗ ಅಕ್ಕಿ ಗೋಧಿಗಳನ್ನ ಗೌರ್ಮೆಂಟ್ ನ ಡಿಫ್ರೆಂಟ್ ಸ್ಕೀಮ್ಸ್ ಏನಿದೆಲ್ಲ ಅದ್ರ ಮುಖಾಂತರ ನಾವು ಎಲ್ಲನೂ ವಿಸ್ತರಿಸ ಇದು ಮಾಡ್ತಿದ್ದೆ ಸರ್. ಇದು ನಮ್ದು ಉಗ್ರಾಣ ನಿಗಮದ ಪ್ರಧಾನ ವೈಶಿಷ್ಟ್ಯ ಸರ್. ಈಗ ರೈತರಿಗೆ ಒಂದು ನಂಬಿಕೆ ಇರಬೇಕು, ತಾನು ಬೆಳೆದಂತ ಒಂದು ದಾಸ್ತಾನು ಇಟ್ಟೋಗ್ಲಿಕ್ಕೆ, ತಾನು ಬೆಳೆದಂತ ಏನು ಬಂದಿರ್ತಾನೆ ಬೆಳೆನ ದಾಸ್ತಾನು ಇಡಬೇಕಂದ್ರೆ ಅವರಿಗೆ ನಂಬಿಕೆ ಬರಬೇಕು. ಯಾರೇ ಆಗ್ಲಿ, ಒಂದು ಖಾಸಗಿ ಇರ್ಬೋದು ಅಥವಾ ಸರ್ಕಾರದ ಇರ್ಬೋದು, ಅವರ ಒಂದು ನಂಬಿಕೆಗೆ ಯಾವ ರೀತಿ ನೀವು ಗ್ಯಾರಂಟಿ ಅಂತ ಏನಿರ್ತಾರೆ, ಯಾವ ರೀತಿ ಕೊಡ್ತಾರೆ? ಇವಾಗ ರೈತರು ತಾವು ಬೆಳೆದಂತ ಬೆಳೆನ ನಮ್ಮ ಗೋಡೌನ್ಗಳಲ್ಲಿ ಸ್ಟೋರ್ ಮಾಡಿದ್ರೆ ಅಥವಾ ಸಂಗ್ರಹಣೆ ಮಾಡಿದ್ರೆ ನಾವು ಅವ್ರಿಗೆ ಒಂದು ಉಗ್ರಾಣ ರಸೀದಿ ಅಂತ ಒಂದು ಬಾಂಡ್ ಕೊಡ್ತೇವೆ ಸರ್. ಆ ಉಗ್ರಾಣ ರಸೀದಿ ಅಂತಂದ್ರೆ ಅದು ಒಂದು ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದ್ದಂಗೆ, ನೀವು ಅದನ್ನ ಎಲ್ಲಾದ್ರೂ ಇಟ್ಟು ಸಾಲ ತಗೋಬಹುದು. ಅದು ಸಾಲ ಏನ್ ಗ್ಯಾರಂಟಿ ಅಂತಂದ್ರೆ ನೀವು ನಮ್ಮಲ್ಲಿ ರೈತರು ಇರ್ಬೋದು, ಯಾರೋ ಠೇವಣಿದಾರ ಇರ್ಬೋದು, ಅವ್ರು ನಮ್ಮಲ್ಲಿ ಸ್ಟೋರ್ ಮಾಡಿದವನ್ನಕ್ಕೆ ಗ್ಯಾರಂಟಿ ಉಗ್ರಾಣ ರಸೀದಿ ಅಂತ ಕೊಡ್ತೇವೆ ಸರ್. ಈ ಉಗ್ರಾಣ ರಸೀದಿನೇ ಗ್ಯಾರಂಟಿ. ಮತ್ತೆ ಅದಲ್ಲದೆ ನಾವೇ ಮಾಡ್ತೇವೆ ಅಂತಂದ್ರೆ ಈ ರೈತರು ಇಟ್ಟಂತಹ ಸರಕಿಗೆ ಪ್ರತಿ ಒಂದು 100 ರೂಪಾಯಿ ವ್ಯಾಲ್ಯೂಗೆ 10 ಪೈಸೆ ಹಂಗೆ ನಾವು ಇನ್ಸೂರೆನ್ಸ್ ಮಾಡಿಸಿರ್ತೇವೆ ಸರ್. ಈ ಸಪೋಸ್ ಈಗ ಏನಾದ್ರೂ ರೈತರು ಇಟ್ಟಂತ ಸ್ಟಾಕು ಕಳವಾಯ್ತು, ನಮ್ ಗೋಡನ್ ಕಳವಾಯ್ತು, ಅಥವಾ ಬೇರೆ ಏನಾದ್ರು ಬೆಂಕಿ ಬಿತ್ತು, ಅಥವಾ ಏನೋ ನ್ಯಾಚುರಲಿ ಅಂದ್ರೆ ಮಳೆ ಗಿಡ ಎಲ್ಲ ಜಾಸ್ತಿ ಬಂದು ನ್ಯಾಚುರಲ್ ಏನಾರ ತೊಂದರೆ ಆದ್ರೆ ಅಂತಹ ಇದಕ್ಕೆ ನಾವು ಇನ್ಸೂರೆನ್ಸ್ ಕ್ಲೇಮ್ ಮಾಡಿ ರೈತರಿಗೆ ಇರ್ಬೋದು ಅಥವಾ ಬೇರೆ ಯಾವ ಠೇವಣಿದಾರ ಇರ್ಬೋದು ಅವ್ರಿಗೆ ನಾವು ಅಶೂರೆನ್ಸ್ ಕೊಡಬಹುದು ಸರ್. ಇದ್ರಿಂದ ಒಂದು ಉಗ್ರಾಣ ರಸೀದಿ, ಇನ್ನೊಂದು ಇನ್ಸೂರೆನ್ಸ್, ಇವೆ ಮೇನ್ ಅವ್ರಿಗೆ ಸೆಕ್ಯೂರಿಟಿ. ರೈತರು ಎಷ್ಟು ದಿನದವರೆಗೆ ನಿಮ್ಮಲ್ಲಿ ಆತರ ಶೇಖರಣೆ ಮಾಡಿ ಇಡಬಹುದು ಸರ್? ನಾವು ಈಗ ಮಿನಿಮಮ್ ಅಂತಂದ್ರೆ ಒಂದು 3 ತಿಂಗಳು ನಾವು ಉಗ್ರಾಣ ರಸೀದಲ್ಲಿ ನಮೂನೆ ಮಾಡಿರ್ತೇವೆ ಸರ್, ನಮೂದಿಸುತ್ತೇವೆ. ಏನಂತಂದ್ರೆ ರೈತರು ಚೆನ್ನಾಗಿ ಬೆಳೆದಂತ ಬೆಳೆನ ಚೆನ್ನಾಗಿ ಒಣಗಿಸಿ ಅಂದ್ರೆ ಕಸ ಕಡ್ಡಿ ಅಥವಾ ಯಾವ್ದೋ ಒಂದು ಹುಳ ಹುಪ್ಪಡಿ ಇಲ್ದಂಗೆ ಇಟ್ಕೊಂಡಿದ್ದೆ ಅಂತಂದ್ರೆ ಅದ್ ನಾವು ಅಪ್ ಟು 3 ತಿಂಗಳ ಯಾವ್ದೇ ಕ್ರಿಮಿಕೀಟ ಆಗ್ಲಾರ್ದಂಗೆ ನಾವು ನೋಡ್ಕೊಂತ ಸರ್. ಅದಲ್ಲದೆ ನಾವು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತೇವೆ. ಅದ್ ಮಾಡೋದ್ರಿಂದ ಆಲ್ಮೋಸ್ಟ್ ಅದ್ರ ಮಾಯಿಶ್ಚರ್ ಎಷ್ಟಿರುತ್ತೆ, ತೇವಾಂಶ ಅವರು ಯಾವ ತರ ರೆಡ್ಯೂಸ್ ಮಾಡಿರ್ತಾರೆ, ಅಷ್ಟೊಂದು ನಾವು ಡ್ಯೂರಬಿಲಿಟಿ ಅಂದ್ರೆ ಸಂಗ್ರಹಣಾ ದಿನವನ್ನ ನಾವು ಹೆಚ್ಚಿಗೆ ಮಾಡಬಹುದು. ಇವಾಗ ನಮ್ದೆಲ್ಲ ತೊಗರಿ ಗಿಗರಿ ಎಲ್ಲ ಗೌರ್ಮೆಂಟ್ ಖರೀದಿ ಆಗುತ್ತೆ, 1 ಅಥವಾ 1.5 ವರ್ಷ ಮಟ್ಟ ನಮ್ಮ ಗೋಡನ್ಗಳಲ್ಲೇ ಇರುತ್ತೆ ತೊಗರಿ. ಅದಾದ್ಮೇಲೆ ಮತ್ತೆ ಅಲ್ಲಿಂತ್ರ ಬೇರೆ ಅವ್ರು ಬೇಕಾದಾಗ ಅವ್ರು ತಗೋಬಹುದು ಸರ್. ಆತರ ಈಗ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅವನ್ನ ಯಾವ ರೀತಿ ಮಾಡ್ತಾರ? ಯಾಕಂದ್ರೆ ಒಂದೇ ತರದ ಅಲ್ಲಿ ದಾಸ್ತಾನು ಬರಲ್ಲ, ಒಬ್ರು ಜೋಳ ಇಡಬಹುದು, ಇನ್ನೊಬ್ರು ತೊಗರಿ ಇಡಬಹುದು, ಇನ್ನೊಬ್ರ ಭತ್ತ ಇಡಬಹುದು, ಹೀಗೆ ಬೇರೆ ಬೇರೆ ರೀತಿಯ ಒಂದು ದಾಸ್ತಾನನ್ನ ನಿಮ್ಮಲ್ಲಿ ಇಟ್ಕೊಂಡಿರ್ತೀರಿ ರೈತರು ಬೆಳೆದಂತ, ಯಾವ ರೀತಿ ಮಾಡ್ತಾರೆ ಅದನ್ನ? ಸರ್, ಮೊದಲೇದಾಗಿ ರೈತರು ತಮ್ಮ ಸರಕನ್ನ ಅಥವಾ ಏನೋ ಒಂದು ಅವ್ರ ಪ್ರಾಡಕ್ಟ್ ತಂದ ಮೇಲೆ ಕೃಷಿ ಉತ್ಪನ್ನಗಳನ್ನ ನಾವೇ ಮಾಡ್ತೇವೆ ಅಂದ್ರೆ ಫಸ್ಟ್ ಅದನ್ನ ಲಾಟ್ ಅಂತ ಹಾಕ್ತೇವೆ ಸರ್. ನಮ್ಮ ಗೋಡೌನ್ಗಳಲ್ಲಿ ಲಾಟ್ ಅಂತ ನಿಟ್ ಅಂತ ಕಟ್ತೇವೆ. ನಿಟ್ ಕಟ್ಟೋಕ್ಕಿಂತ ಮೊದಲೇ ಕೆಳಗಡೆ ಏನ್ ಮಾಡ್ತೇವೆ, ಬೊಂಬು ಮ್ಯಾಟ್ಸ್ ಅಂತ ಬರುತ್ತೆ, ಇಲ್ಲ ಅಂತಂದ್ರೆ ವುಡನ್ ಕ್ರೇಟ್ಸ್ ಕಟ್ಟಿಗೆ ಮಣಿಗಳಂತ ಬರುತ್ತೆ ಸರ್. ಅದು ಇರ್ಬೋದು ಅಥವಾ ಬಿದಿರಿನ ಚಾಪೆ ಇರ್ಬೋದು ಅಥವಾ ಪಾಲಿಥಿನ್ ಶೀಟ್ಸ್ ನ ಕೆಳಗಡೆ ಹಾಕಿರ್ತವೆ. ಅಂದ್ರೆ ಮಾಯ್ಚರ್ ಕೆಳಗಡೆ ಅಂತ ಇದು ಆಗ್ಬಾರ್ದು ಒಂದು ಉದ್ದೇಶ. ಇನ್ನೊಂದು ಏನಂತಂದ್ರೆ ಕರೆಕ್ಟ್ ಆಗಿ ಗಾಳಿ ಆಡ್ಬೇಕು ಸರ್. ಮೇನ್ ಅಂತಂದ್ರೆ ಯಾವ್ದೇ ಒಂದು ನಾವು ಸಂಗ್ರಹಣೆ ಮಾಡಿದೆ ಅಂತಂದ್ರೆ ಕರೆಕ್ಟ್ ಆಗಿ ಗಾಳಿ ಆಡ್ತಿದ್ದೆ ಅಂತಂದ್ರೆ ಸರಕನ್ನ ನಾವು ಬಹಳ ದಿನ ಸ್ಟೋರ್ ಮಾಡಿ ಇಟ್ಕೋಬಹುದು ಸಂಗ್ರಹಣೆ ಮಾಡಿ. ಇದು ಒಂದೇದು. ಇದಲ್ದೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಪ್ರತಿ ದಿನಾನು ಕ್ಲೀನಿಂಗ್ ಎಲ್ಲ ಮಾಡ್ತಿರ್ತೇವೆ ಸರ್. ಇನ್ನೇನಾದ್ರೂ ರೈತರು ಇಟ್ಟಂತಹ ಸ್ಟಾಕ್ಗೆ ಏನಾದ್ರು ಸ್ವಲ್ಪ ಇನ್ಫೆಸ್ಟೇಷನ್ ಅಥವಾ ಕ್ರಿಮಿ ಏನಾರು ಇದ್ದಿದೆ ಅಂದ್ರೆ ಅವಕ್ಕೆಲ್ಲ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಕೆಮಿಕಲ್ ಸ್ಪ್ರೇ ಮಾಡ್ತೇವೆ ಸರ್. ಅಂದ್ರೆ ಇದು FSSAI ಮತ್ತು FSCI ಏನ್ ನಾರ್ಮ್ಸ್ ಇದೆಯಲ್ಲ ಅದು ಆ ಕಂಡೀಷನ್ಸ್ ಮೇಲೆ ಪ್ರತಿ 15 ದಿನಕ್ಕೊಮ್ಮೆ ಮೆಲಾಥಿಯನ್ ಅಂತ ಒಂದು ಕೆಮಿಕಲ್ ಬರುತ್ತೆ ಸರ್. ಅದನ್ನ ನಾವು ಗೋಡೌನ್ ಒಳಗಡೆ ಮತ್ತೆ ಚೀಲದ ಮೇಲ್ಗಡೆ ಎಲ್ಲ ಅಲ್ಲಿ ಸ್ಪ್ರೇ ಮಾಡ್ತೇವೆ. ಇದಲ್ದೆ ಇನ್ನೊಂದು ಡೆಲ್ಟಾ ಮೆಥಡ್ ಅಂತ ಒಂದು ಪೌಡರ್ ಬರುತ್ತೆ ಸರ್. ಅದು ಕೂಡ ನಾವು ಪ್ರತಿ 45 ದಿನಕ್ಕೊಂದ್ಸರಿ ರೈತರು ಇಟ್ಟಂತಹ ಸರಕಿನ್ಗೆ ಚೀಲದ ಮೇಲೆ ಅಷ್ಟೇ ಸ್ಪ್ರೇ ಮಾಡ್ತಾರೆ ಸರ್. ಇನ್ನೇನು ಬಹಳ ಇನ್ಫೆಸ್ಟೇಷನ್ ಇತ್ತು, ರೈತರು ಇಟ್ಟಂತ ನುಸಿಗಿಸಿ ಜಾಸ್ತಿ ಆಗಿತ್ತು ಅಂತ ಟೈಮ್ ಅಲ್ಲಿ ಮಾಡ್ತೇವೆ ಧೂಮೋಪಚಾರ ಅಂತ ಒಂದು ಸೈಂಟಿಫಿಕ್ ಆಗಿ ಮಾಡ್ತೇವೆ ಸರ್. ಧೂಮೋಪಚಾರ ಅಂತಂದ್ರೆ ಈ ರೈತರು ಒಂದು 100 ಚೀಲ ಇಟ್ಟದ್ರಂತೆ 100 ಚೀಲಕ್ಕೆ ಪೂರ್ತಿ ಅಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ ಗುಳಿಗೆ ಸಿಗುತ್ತೆ ಸರ್. ALP ಅಂತಂದು ಒಂದು ಟನ್ನಿಗೆ 3 ಗುಳಿಗೆ ಟೈಪ್. ಆ ಲಾಟ್ ಅಲ್ಲಿ ನಾವು ಅದನ್ನ ಟ್ಯಾಬ್ಲೆಟ್ ಇಟ್ಟು ಆ ಪೂರ್ತಿ ಲಾಟ್ ನ ಒಂದು ಕವರ್ ಏನಿರುತ್ತಲ್ಲ ಫಿಮಿಗೇಷನ್ ಕವರ್ ಮುಖಾಂತರ ಪೂರ್ತಿ ಲಾಟ್ ನಾವು ಫಿಮಿಗೇಟ್ ಮಾಡ್ತೇವೆ ಸರ್. ಫಿಮಿಗೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದ್ರಲ್ಲಿ ಏನಾದ್ರು ಹುಳ ಇದ್ದ ಅಂತಂದ್ರೆ ಅಥವಾ ಬೇರೆ ಯಾವ್ದು ನುಸಿಗಿಸಿ ಏನಾರು ಇದೆ ಅಂತಂದ್ರೆ ಇದಕ್ಕೆ ಕ್ರಿಮಿಗಳಿಗೆ ಏನಾಗುತ್ತೆ ಅಂತಂದ್ರೆ ಉಸಿರಾಟದ ಇದಾಗಿ ಅವೆಲ್ಲ ಅಲ್ಲೇ ಇದಾಗ್ಬಿಡ್ತಾವೆ ಸರ್. ಸತ್ ಬಿಡುತ್ತೆ ಸತ್ ಅಂದ್ರೆ ಅದನ್ನ ಮತ್ತೆ ನಾವು ಅದು ಮೇನ್ ಧೂಮೋಪಚಾರನೇ ಮೇನ್ ಅಂದ್ರೆ ಏನಾದ್ರು ಇನ್ಫೆಕ್ಷನ್ ಜಾಸ್ತಿ ಬಂದೆ ಅಂದ್ರೆ ಧೂಮೋಪಚಾರ ಮಾಡೋದ್ ಮುಖಾಂತರ ನಾವು ಕಂಟ್ರೋಲ್ ಮಾಡ್ತೇವೆ ಸರ್. ಇದಲ್ಲದೆ ನಮ್ದು ವೈಜ್ಞಾನಿಕ ಗೋಡೌನ್ಗಳು ಇರುತ್ತೆ, ಪ್ಲಾಟ್ ಫಾರ್ಮ್ ಅಲ್ಲಿ ಇಲ್ಲಿಗಿಲಿ ಮೇಲೆ ಹತ್ತಕ್ಕೂ ಸತ್ಗೆ ಆಗಲ್ಲ, ಆತರ ಎಲ್ಲ ನಮ್ದು ಗೋಡೌನ್ ವ್ಯವಸ್ಥೆ ಮಾಡಿರ್ತೇವೆ. ಇನ್ನು ಅದು ಏನಾದ್ರು ಇಲಿಗಳು ಹಂಗೇನಾರು ಇದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋಕೆ ಜಿಂಕ್ ಫಾಸ್ಫೇಡ್ ಅಂತ ಒಂದು ಇದು ಸಿಗುತ್ತೆ ಸರ್, ಕೆಮಿಕಲ್ ಸಿಗುತ್ತೆ. ಅದನ್ನು ಕೂಡ ನಾವು ಸಿಂಗಲ್ ಡೋಸ್ ಅಂತಂದು ಬೇರೆ ಬೇರೆ ಪ್ರಾಡಕ್ಟ್ ಅಲ್ಲಿ ಇಟ್ಟು ಹಂಗಿದ್ದೆ ಅಂದ್ರೆ ಇಲಿಗಳು ಬಂದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋಕೆ ಹೆಲ್ಪ್ ಆಗುತ್ತೆ ಸರ್. ಈ ತರ ನಾವು ವೈಜ್ಞಾನಿಕವಾಗಿ ನಮ್ಮ ನಿಗಮದ ಗೋಡಂಗಳಲ್ಲಿ ನಿರ್ವಹಣೆ ಮಾಡ್ತೀವಿ. ಈಗ ರೈತ ತಾನು ಬೆಳೆದಂತ ಒಂದು ಇಳುವರಿಯನ್ನ ನಿಮ್ಮಲ್ಲಿ ಬಂದು ಶೇಖರಿಸಿ ಇಡಬೇಕಂದ್ರೆ ಏನೋ ಅದ ದಾಖಲೆಗಳನ್ನ ಕೊಡಬೇಕಾಗುತ್ತೆ? ಇವಾಗ ರೈತರು ತಾವು ಬೆಳೆದಂತಹ ಬೆಳೆನ ನಮ್ಮ ಗೋಡೌನ್ಗಳಿಗೆ ತರಬೇಕಂತಂದ್ರೆ ಮೊದಲನೇದಾಗಿ ಅಂದ್ರೆ ಎಲ್ಲಾನು ಸ್ಟಾಕ್ ನ ಕರೆಕ್ಟ್ ಆಗಿ ತೇವಾಂಶ ಸ್ವಲ್ಪ ಕಡಿಮೆ ಬರಂಗೆ ಎಲ್ಲ ಒಣಗಿಸ್ತಂದೆ ಅಂತಂದ್ರೆ ಅವ್ರಿಗೆ ಏನಾದ್ರೂ ಕೂಡ ನಾವು ಡ್ಯೂರಬಿಲಿಟಿ ಅಂದ್ರೆ ಸಂಗ್ರಹಣಾ ದಿನವನ್ನು ನಾವು ಬಹಳ ದಿನದವರೆಗೂ ಸ್ಟೋರ್ ಮಾಡಬಹುದು. ಇದು ಚೆನ್ನಾಗಿ ಒಣಗಿಸಿ ತಮ್ಮ ಹತ್ತಿರದ ಗೋಡಾಮ್ಗಳಲ್ಲಿದೆ, ಅಲ್ಲಿ ಹತ್ತಿರದ ಗೋಡಾಮ್ಗಳಿಗೆ ತಗೊಂಡು ಹೋಗ್ಬೇಕು ಸರ್. ಅಲ್ಲಿ ತಗೊಂಡು ಹೋದ್ಮೇಲೆ ನಮ್ಮ ಪ್ರತಿಯೊಂದು ಶಾಖೆಯಲ್ಲಿ ನಮ್ದು ಉಗ್ರಾಣ ವ್ಯವಸ್ಥಾಪಕರ ಅಂತ ನಮ್ದು ಮ್ಯಾನೇಜರ್ಸ್ ಇರ್ತಾರೆ, ಅವರಿಂದ ಒಂದು ಫಾರಂ ನಂಬರ್ 4 ಅಂತ ಒಂದು ಅರ್ಜಿ ಸಿಗುತ್ತೆ. ಆ ಫಾರಂ ನಂಬರ್ 4 ತಗೊಂಡು ಅದರಲ್ಲಿ ರೈತರು ಫಿಲ್ ಮಾಡ್ಕೊಡ್ಬೇಕು ಸರ್. ಅದರಲ್ಲೆಲ್ಲಾನು ವಿವರ ಇರುತ್ತೆ, ಅವರು ಏನ್ ಸ್ಟಾಕ್ ತಂದಿದ್ದಾರೆ, ಎಷ್ಟು ಬ್ಯಾಗ್ಸ್ ತಂದಿದ್ದಾರೆ, ಮತ್ತೆ ಎಷ್ಟು ಕ್ವಿಂಟಲ್ ಇದೆ, ಅವಾಗ ಪ್ರೆಸೆಂಟ್ ನಮ್ದು ಮಾರ್ಕೆಟ್ ರೇಟ್ ಎಷ್ಟಿತ್ತು, ಟೋಟಲ್ ವ್ಯಾಲ್ಯೂ ಎಷ್ಟು ಆ ಪ್ರಾಡಕ್ಟ್ ಎಂದು ಅದೆಲ್ಲ ಇರುತ್ತೆ. ಅದರೊಂದಿಗೆ ಮತ್ತೆ ಅವರು ಒಂದ್ ಸೈನ್ ಮಾಡಿ ಆ ಫಾರಂ ತುಂಬಿ ವೇರ್ ಹೌಸ್ ಮ್ಯಾನೇಜರ್ ಕೈಲಿ ಕೊಟ್ಟೆ ಅಂತಂದ್ರೆ ವೇರ್ ಹೌಸ್ ಮ್ಯಾನೇಜರ್ ಬಂದಂತ ಸ್ಟಾಕ್ ನ ನಮ್ ಗೋಡೌನ್ಗಳಲ್ಲಿ ಸ್ಟೋರ್ ಮಾಡ್ಕೊಂಡು ಅದನ್ನ ಅವರಿಗೆ ಒಂದು ಉಗ್ರಾಣ ರಸೀದಿ ಅಂತ ಕೊಡ್ತಾರೆ ಸರ್. ಉಗ್ರಾಣ ರಸೀದಿ ಅಂತ ಕೊಟ್ಟಮೇಲೆ ಅದನ್ನ ಉಗ್ರಾಣ ರಸೀದಿ ತಗೊಂಡಿ ಅಂದ್ರೆ ರೈತರ ಕೆಲಸ ಮುಗಿತು ಸರ್. ಅದು ಉಗ್ರಾಣ ರಸೀದಿ ಅವರಂತಲೇ ಇಟ್ಕೋಬೇಕು ಸರ್, ಅದನ್ನ ಕಳಿಬಾರ್ದು. ಕಳೆದೆ ಅಂತಂದ್ರೆ ಮತ್ತೆ ಪ್ರೊಸೀಜರ್ ಬೇರೆ ಆಗುತ್ತೆ, ಅದಕ್ಕೆ ಕಳಿಲಾರ್ದಂಗೆ ಅವರಂತಲೇ ಇಟ್ಕೋಬೇಕು. ಇನ್ನು ಯಾವಾಗ ಅವರಿಗೆ ತಮ್ಮ ಸರಕನ ಬಿಡುಗಡೆ ತಗೋಬೇಕು ಅಂತ ಅನ್ಸುತ್ತಲ್ಲ, ಅವಾಗ ರೈತರು ಉಗ್ರಾಣ ರಸೀದಿ ಮೇನ್ ಅದನ್ನ ತರಬೇಕು ನಮಗೆ. ಆ ಉಗ್ರಾಣ ರಸೀದಿಯನ್ನು ನಮಗೆ ಮತ್ತೆ ಹೊಳ್ಳಿ ಹ್ಯಾಂಡ್ ಓವರ್ ಮಾಡಿ ಇನ್ನೊಂದು ಫಾರ್ಮ್ ನಂಬರ್ 5 ಅಂತ ಒಂದು ಅಪ್ಲಿಕೇಶನ್ ಇದೆ ಸರ್ ನಮ್ಮಲ್ಲಿ. ಅದು ಸರಕನ್ನ ಬಿಡುಗಡೆ ಬಳಸುವ ಒಂದು ಅರ್ಜಿ. ಅವರು ಇಷ್ಟು ಸ್ಟಾಕ್ ಇಟ್ಟಿದ್ವಿ, ಇಷ್ಟು ಸ್ಟಾಕ್ ನ ನಾವು ಬಿಡುಗಡೆ ತಗೊಳ್ತಿದ್ವಿ ಅಂತ ಒಂದು ಅದಕ್ಕೆ ಸೈನ್ ಮಾಡಿ ನಮ್ಮ ಉಗ್ರಾಣ ವ್ಯವಸ್ಥಾಪಕರು ನೀಡಿದೆ ಅಂತಂದ್ರೆ ಅವ್ರು ಎಷ್ಟು ಸ್ಟಾಕ್ ಇಟ್ಟಿದಾರಲ್ಲ ಆ ಸ್ಟಾಕ್ ನ ರಿಲೀಸ್ ಕೊಡ್ತಾರೆ ಸರ್. ಈ ಸಪೋಸ್ ಅವನು ರೈತ ಬರಕಾಗಲಿಲ್ಲ ಅಂತಂದ್ರೆ ಈಗ ಅವ್ರ ಪರವಾಗಿ ಯಾರಾದ್ರೂ ಕಳಿಸಿದೆ ಅಂತಂದ್ರೆ ಅವ್ರು ಕೂಡ ನಾವು ಅರ್ಜಿಯಲ್ಲಿ ಬರ್ಕೊಡಿಸ್ಬೇಕು. ಈಗ ನನ್ನ ಪರವಾಗಿ ಇವರಿಗೆ ನಾನು ಸ್ಟಾಕ್ ನ ಇದನ್ನ ಕೊಡಬಹುದು ಅಂತಂದು ಅವ್ರ ಕೈಲಿ ಫಾರ್ಮ್ ನಂಬರ್ 5 ಮತ್ತು ಉಗ್ರಾಣ ರಸೀದಿಯನ್ನು ನೀಡಿದೆ ಅಂತಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಸಂಗ್ರಹಣಾ ಶುಲ್ಕ ಏನಿರುತ್ತಲ್ಲ ಸಂಗ್ರಹಣಾ ಶುಲ್ಕವನ್ನು ಕಲೆಕ್ಟ್ ಮಾಡ್ಕೊಂಡು ಸಂಬಂಧಪಟ್ಟವರಿಗೆ ನಾವು ಸ್ಟಾಕ್ ನ ಬಿಡುಗಡೆಗೊಳಿಸ್ತೇವೆ. ಈಗ ಒಬ್ಬ ರೈತ ಒಂದು 100 ಚೀಲ ನಿಮ್ಮಲ್ಲಿ ಸರಕನ್ನ ದಾಸ್ತಾನು ಇಟ್ಟನ, ತನಗೆ ಏನೋ ಒಂದು ಅರ್ಧ ಭಾಗ ತಗೋಬೇಕು, ಇನ್ನ ಅರ್ಧ ಅಲ್ಲೇ ಇರ್ಲಿ ಅನ್ನೋ ಆ ರೀತಿ ವ್ಯವಸ್ಥೆ ಮಾಡ್ಕೋಬಹುದಾ? ಹಾ ಸರ್, ಇದೆ ಸರ್. ಅಂದ್ರೆ ಸರಕಿನ ಭಾಗಶಃ ಅವ್ರಿಗೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ನಾವು ಅವರು ತಗೋಬಹುದು ಸರ್, ಎಷ್ಟು ಸರಿಯಾರ ತಗೋಬಹುದು. ಈಗ ಅವ್ರು ಇಟ್ಟು ಒಂದೊಂದ್ ಚೀಲದ ಗಂಟ್ಲೆ ತಗೊಂಡು ಹೋಗೋರು ಅದಾರ ಸರ್. ಇಲ್ಲೆಲ್ಲ ನಮ್ದು ಸಣ್ಣ ರೈತರು ಇರ್ತಾರಲ್ಲ, ಅವರು ಬಿತ್ತನೆ ಬೀಜಕ್ಕೆ ಇಟ್ಟಿರ್ತಾರೆ ಅಥವಾ ಬೇರೆ ಯಾವ್ದೋ ಒಂದು ಅವ್ರಿಗೆ ಊಟ ಪರ್ಪಸ್ ಗಾಗಿ ಒಂದೊಂದ್ಸರಿ ಅವ್ರ ಜಾಗದಾಗ ಇಟ್ಟಿರ್ತಾರೆ. ಹಂಗಾಗಿ ಅವ್ರು 100 ಚೀಲ ಇಟ್ಟರು ಅವರು ಅವ್ರಿಗೆ ಎಷ್ಟೆಷ್ಟು ಬೇಕಲ್ಲ, ಅವ್ರಿಗೆ ರಿಕ್ವೈರ್ಮೆಂಟ್ ಎಷ್ಟಿದೆ, ಅವ್ರಿಗೆ ಅವಶ್ಯಕತೆ ಎಷ್ಟಿದೆ, ಅಷ್ಟೆಷ್ಟು ಚೀಲನೇ ಅವರು ಡ್ರಾ ಮಾಡ್ಕೋಬಹುದು ಸರ್. ಅಷ್ಟೆಷ್ಟು ತಗೊಂಡು ಬಂದು ನಮ್ಮಂತಲ್ಲಿ ತಗೊಂಡು ಹೋದ ಅಂದ್ರೆ ಕೊಡ್ತಾರೆ, ಅದು ಸೌಲಭ್ಯನೂ ಇದೆ ಸರ್. ಈಗ ಇಷ್ಟೆಲ್ಲ ಸರ್ವಿಸ್ ಕೊಡ್ತಿದ್ರೆ ನೀವು ಅಂದ್ರೆ ಅವ್ರನ್ನ ಒಂದು ವೈಜ್ಞಾನಿಕವಾಗಿ ಶೇಖರಣೆ ಮಾಡ್ತೀರಿ, ಏನ ಕೆಡ್ಲಾರ್ದಂಗೆ ನೋಡ್ಕೊಂತಿದ್ದೀರಿ, ಆಮೇಲೆ ಅವ್ರಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿ ಇಡ್ಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಯಾವ ರೀತಿ ಶುಲ್ಕ ನೀವು ವಿಧಿಸ್ತೀರಿ? ಸಂಗ್ರಹಣಾ ಶುಲ್ಕ ಸರ್. ಈಗ ನಮ್ದು ಯೂಶುವಲಿ ಏನಿದೆ ಅಂದ್ರೆ ಸರ್, ಈಗ ನಮ್ದು ಉಗ್ರಾಣ ನಿಗಮದ ಗೋದಾಮುಗಳನ್ನ 2 ಸ್ಲಾಬ್ ನ ಮಾಡಿದ್ವಿ ಸರ್. ನಾವು ಆಲ್ಮೋಸ್ಟ್ ಈಗ ನಮ್ದು ಡಿಸ್ಟಿಕ್ ಪ್ಲೇಸ್ ಅಲ್ಲಿ ಇರುವಂತಹ ಉಗ್ರಾಣಗಳನ್ನ ಸ್ಲಾಬ್ 2 ಅಂತಂದು ಹೈ ರೇಟೆಡ್ ವೇರ್ಸ್ ಅಂತ ಕರಿತೀವಿ ಸರ್. ಇನ್ನೊಂದು ತಾಲೂಕು ಪ್ಲೇಸಸ್ ಮತ್ತೆ ಹೋಬಳಿ ಪ್ಲೇಸಸ್ ಅಲ್ಲಿ ಇರುವಂತಹ ಉಗ್ರಾಣಗಳನ್ನ ಸ್ಲಾಬ್ 1 ವೇರ್ ಹೌಸಸ್ ಅಥವಾ ಸ್ಟ್ಯಾಂಡರ್ಡ್ ರೇಟೆಡ್ ವೇರ್ ಹೌಸಸ್ ಅಂತ ಒಂದು ಕ್ಲಾಸಿಫೈ ಮಾಡ್ಕೊಂಡ್ರೆ ಸರ್ ನಾವು ಬೇಸರ್. ಅದ್ರ ಮೇಲೆ ರೇಟು ಕೂಡ ಈಗ ನಮ್ ಚಿತ್ರದುರ್ಗದಲ್ಲಿ ಇಟ್ಟರೆ, ಈಗ ಸಪೋಸ್ ಈಗ ಭತ್ತನ ಒಬ್ಬ ರೈತ 75 kg ತೂಕದ್ದು ಚೀಲದವರೆಗೂ ಇಟ್ಟಿದೆ ಅಂತಂದ್ರೆ, ಈಗ ಭತ್ತಕ್ಕದೆ ಅಂತಂದ್ರೆ ಇಲ್ಲಿ ನಮ್ಮ ದುರ್ಗ ಅಥವಾ ದಾವಣಗೆರೆ ಹಾವೇರಿ ಡಿಸ್ಟಿಕ್ಟ್ ಪ್ಲೇಸಸ್ ಅಲ್ಲಿ ಇಟ್ಟೆ ಅಂತಂದ್ರೆ 7.75 rupees ಒಂದ್ ತಿಂಗಳಿಗಿದೆ ಸರ್. ಮತ್ತೆ ಒಂದ್ ವಾರಕ್ಕೆ 1.85 rupees ಇದೆ. ಅದೇ ತರ ರಾಗಿಗೆ ಈಗ ಹೊಸದುರ್ಗ ಅಥವಾ ಹಿರಿಯರು ಅಂತಹ ಗೋಡನ್ಗಳಲ್ಲಿ ಇಟ್ಟಿದ್ದೆ ಅಂತಂದ್ರೆ ರಾಗಿಗೆ ಒಂದ್ 50 kg ಪಾಕೆಟ್ ಇತ್ತಂತಂದ್ರೆ ಅವರು ಒಂದ್ ತಿಂಗಳಿಗೆ 3.95 rupees ಕೊಡ್ಬೇಕು ಸರ್. ಅದೇ ರೀತಿ ಒಂದ್ ವಾರಕ್ಕೆ 1 rupee ಅಂತ ಕೊಡ್ಬೇಕಾಗತ್ತೆ ಸರ್. ಇದೇ ತರ ಅಂದ್ರೆ ನಮ್ಗೆ ಎಲ್ಲಾನು ಪ್ಯಾಕೇಜ್ ಟೈಪ್ ಇದೆ. ನಾವು ಸ್ಟೋರೇಜ್ ಚಾರ್ಜಸ್ ನ ರೈತರಿಂದ ಸಂಗ್ರಹಿಸೋದು ಅಥವಾ ಕಲೆಕ್ಟ್ ಮಾಡೋದು ಯಾವ ತರ ಅಂತಂದ್ರೆ ಅವರು ಪ್ಯಾಕೇಜಿಂಗ್ ಟೈಪ್ ಮೇಲೆ, ಈಗ ಒಂದು 25 kg ತೂಕದಿದ್ದೆ ಅಂದ್ರೆ ಅದಕ್ಕೆ ಒಂದ್ ರೇಟ್ ಬೇರೆ ಇದೆ, 50 kg ತೂಕದಿದ್ದೆ ಅಂತಂದ್ರೆ 50 kg ಒಂದ್ ಬೇರೆ ಇದೆ, 75 kg ತೂಕದಿದ್ದೆ ಅಂದ್ರೆ 75 kg ಇದೆ. ಮತ್ತೆ ಇದು ಇದ್ರ ಮೇಲೆ ಸ್ಲಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ತಾಲೂಕ್ ಪ್ಲೇಸಸ್ ಮತ್ತೆ ಡಿಸ್ಟ್ರಿಕ್ಟ್ ಪ್ಲೇಸಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ ಅಷ್ಟೇ ರೇಟ್. ಅದನ್ನ ಬಿಟ್ಟೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾನು ಇದೇ ತರ ಸ್ಟೋರೇಜ್ ಚಾರ್ಜಸ್ ನಾವು ಸಂಗ್ರಹಣೆ ಮಾಡ್ತೇವೆ ಸರ್ ರೈತರಂತ. ಚೀಲದ ಆಧಾರ ಮೇಲೆ ಮತ್ತೆ ಡಿಫಾಲ್ಟ್ ಸ್ಟೋರೇಜ್ ಚಾರ್ಜಸ್ ಅಂದ್ರೆ ಒಂದ್ ತಿಂಗಳ ಅಂತೂ ಫಿಕ್ಸ್ಡ್ ಸರ್. ಅದು ಅಂದ್ರೆ ರೈತ ಇವತ್ತೇ ಇಟ್ಟು ನಾಳೆ ತಗೊಂಡ್ ಹೋದ್ರು ಕೂಡ ಅವರು ನಮಗೆ ಒಂದ್ ತಿಂಗಳದ್ದು ಸ್ಟೋರೇಜ್ ಚಾರ್ಜ್ ಕೊಡಬೇಕಾಗುತ್ತೆ. ಈಗ ಒಂದ್ ತಿಂಗಳ ಬಿಟ್ಟು ನೆಕ್ಸ್ಟ್ ಒಂದ್ ತಿಂಗಳ ಬಿಟ್ಟು ಒಂದ್ 5 ಬಿಡ್ತಾ ಅಂತ ಹೋದ್ರೆ ಅಂದ್ರೆ ಒಂದ್ ತಿಂಗಳದ್ದು ಫಿಕ್ಸ್ಡ್ ಇರುತ್ತೆ. ಅದಾದ್ಮೇಲೆ ವೀಕ್ಲಿ ಬೇಸಸ್ ಮೇಲೆ ವಾರದ ಬೇಸಸ್ ಮೇಲೆ ನಾವು ಸ್ಟೋರೇಜ್ ಚಾರ್ಜಸ್ ನ ರೈತರಿಂದ ನಾವು ಸಂಗ್ರಹಣೆ ಮಾಡ್ಕೊಂತ ಸರ್, ಕಲೆಕ್ಟ್ ಮಾಡ್ಕೊಂತ. ಈ ತರ ನಮ್ದು ಸ್ಟೋರೇಜ್ ಚಾರ್ಜಸ್ ಬಗ್ಗೆ ಮಾಹಿತಿ ಇದೆ. ರೈತರಿಗಾಗಿ ಏನಾದ್ರೂ ವಿಶೇಷವಾಗಿ ರಿಯಾಯಿತಿ ಈ ರೀತಿ ಏನಾದ್ರೂ ಇರುತ್ತ? ಹಾ ಸರ್, ರಿಯಾಯಿತಿ ಇದೆ. ಈಗ ಮೊದ್ಲೆಲ್ಲಾನು ನಮ್ದು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಿಂದ ನಾವೇ ಈಗ ಸಾಮಾನ್ಯ ರೈತರು ಅಥವಾ ಇವರಿದ್ದೆ ಅಂತಂದ್ರೆ ಅವರಿಗೆ 20% ರಿಯಾಯಿತಿ ಇತ್ತು ಸರ್. ಈಗ ಅವರು 100 rupees ಏನರ ಸಂಗ್ರಹಣ ಶುಲ್ಕ ಇದೆ ಅಂತಂದ್ರೆ ಅವ್ರಿಗೆ 20% ರಿಯಾಯಿತಿ, 80 rupees ನಮಗೆ ಕಟ್ಟುವ ಆ ತರ ಇತ್ತು. ಮತ್ತೆ SC/ST ಫಾರ್ಮರ್ಸ್ ಇದೆ ಅಂದ್ರೆ 25% ರಿಯಾಯಿತಿ ಇತ್ತು. ಈ ತರ ಮೊದ್ಲಿತ್ತು. ಇವಾಗ ಏನಾಯ್ತು ಅಂದ್ರೆ ಸರ್, ಮೊನ್ನೆ 2020-21 ಬಜೆಟ್ ಅಲ್ಲಿ ನಮ್ಮ ಗೃಹ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸ್ಕೀಮ್ ನ ಸಹಾಯಧನ ಕೊಡಬೇಕು ಈ ರೈತರು ಸಂಗ್ರಹಣೆ ಮಾಡಿಟ್ಟಂತ ಕರ್ನಾಟಕ ರಾಜ್ಯ ಉಗ್ರಾಣ ಗೋದಾಮುಗಳಲ್ಲಿ ಅಥವಾ TAPCMS ಗೋಡಾಮ್ಗಳಲ್ಲಿ ಅಥವಾ ಇನ್ಯಾವುದೋ ಸಹಕಾರ ಸಂಸ್ಥೆ ಗೋದಾಮುಗಳಲ್ಲಿ ರೈತರು ಏನಾರು ಅವ್ರು ಸರಕಿಟ್ಟಿದೆ ಅಂತಂದ್ರೆ ಅವ್ರಿಗೊಂದ್ ಸ್ವಲ್ಪ ಸಹಾಯಧನ ಕೊಡೋಣ, ಬೆಲೆ ಕುಸಿದೆ ಅಂತ ಅವ್ರನ್ನ ಪಾರ್ ಮಾಡೋದಲ್ದೆ ಅವ್ರಿಗೊಂದ್ ಸ್ವಲ್ಪ ಸಹಾಯಧನ ಇಡಿದ್ರೆ ಅವ್ರು ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಮಾಡ್ಕೊಲ್ಲ ಅನ್ನೋ ಉದ್ದೇಶದಿಂದ ಮೊನ್ನೊಂದು ಸ್ಕೀಮ್ ತಂದ್ರೆ ಸರ್. ಈ ಸ್ಕೀಮ್ ಪ್ರಕಾರ ಈಗ ಸಾಮಾನ್ಯ ರೈತರು ಏನಿದಾರಲ್ಲ ಅವ್ರಿಗೆ ಒಂದು 25% ಮಟ್ಟ ಸರ್ಕಾರದಿಂದ ಇದೆ ಸರ್. ಸರ್ಕಾರದಿಂದ ಸಾಮಾನ್ಯ ರೈತರಿಗೆ 25%, ನಮ್ದು ಕರ್ನಾಟಕ ರಾಜ್ಯ ಉಗ್ರಾಣದ 20%, ಟೋಟಲ್ ಜನರಲ್ ಫಾರ್ಮರ್ಗೆ 45% ರಿಯಾಯಿತಿ ಇದೆ ಸರ್. ಇದು ಒಂದು ಸೇಮ್ ಅದೇ ಎಸ್ಸಿ ಎಸ್ಟಿ ಅವರಿಗೆ 50% ಗೌರ್ಮೆಂಟ್ ಇದ್ರ ಇದೆ, ನಮ್ಮಲ್ಲಿ 25% ಇದೆ ಸರ್ ನಮ್ಮ ಉಗ್ರಾಣ ನಿಗಮದ್ದು. ಅಂದ್ರೆ ಒಟ್ಟು 75% ಎಸ್ಸಿ ಎಸ್ಟಿ ಫಾರ್ಮರ್ಗೆ ಇದೆ ಸರ್. ಅಂದ್ರೆ ರಿಯಾಯಿತಿ ಎರಡೂ ಸೇರಿ 45% ಜನರಲ್ ಫಾರ್ಮರ್ಗೆ, ಎಸ್ಸಿ ಎಸ್ಟಿ ಫಾರ್ಮರ್ ಇದೆ ಅಂದ್ರೆ 75% ರಿಯಾಯಿತಿ ಇದೆ ಸರ್. ಈ ಯೋಜನೆನ ಯಾವ ತರ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ನಮಗೊಂದು ಷರತ್ತು ಇದೆ ಸರ್, ಒಂದ್ ಸ್ವಲ್ಪ ಷರತ್ತುಗಳನ್ನ ಹಾಕಿದ್ದಾರೆ. ಏನೇನಿದೆ ಸರ್? ಇವಾಗ ಇದೇನಂತಂದ್ರೆ ಏಪ್ರಿಲ್ 2021, ಈಗ ಮೊನ್ನೆ ಏಪ್ರಿಲ್ ಇದೆಲ್ಲ, 2021 ನಂತರ ಸಂಗ್ರಹಣೆ ಮಾಡಿದಂತಹ ಸರಕುಗಳಿಗೆ ಮಾತ್ರ ಇದು ಗೌರ್ಮೆಂಟ್ ರಿಬೇಟ್ ಅನ್ವಯಿಸುತ್ತೆ. ನಮ್ಮಲ್ಲಿ ಬೇಕಿದ್ರೆ ನಮ್ಮಲ್ಲಿ ಪ್ರಾಬ್ಲಮ್ ಇಲ್ಲ ಸರ್, ನಮ್ಮಲ್ಲಿ ನಾವು ಆಲ್ರೆಡಿ 20-25% ರಿಸರ್ವ್ ಕೊಡ್ತಿದ್ವಿ, ರಿಯಾಯಿತಿ ಕೊಡ್ತೇವೆ, ಅದು ಸಿಗುತ್ತೆ. ಈ ಗೌರ್ಮೆಂಟ್ದು ಬೇಕಂತಂದ್ರೆ ಏಪ್ರಿಲ್ ನಂತರ ಈ ಕಡೆ ಏನ್ ಸ್ಟೋರ್ ಮಾಡಿದ್ರಲ್ಲ ಅದಕ್ಕೆಲ್ಲ ಸರ್ ಅಪ್ಲೈ ಆಗುತ್ತೆ. ಮತ್ತು ರೈತರು ಸಂಗ್ರಹಿಸಿದ ಕೃಷಿ ಉತ್ಪನ್ನಗಳಿಗೇನಿದೆ ಸರ್ ಅಂದ್ರೆ ಗರಿಷ್ಠ 9 ತಿಂಗಳ ಅವಧಿವರೆಗೆ ಅಥವಾ ಅವರು ಯಾವಾಗ ಬಿಡುಗಡೆ ತಗಂತಾರಲ್ಲ ಅಲ್ಲಿವರೆಗೂ ನಾವು ಅವರಿಗೆ ಒಂದು ವಿನಾಯಿತಿ ಇದು ಅನ್ವಯವಾಗುತ್ತೆ ಸರ್. 9 ತಿಂಗಳವರೆಗೂ ನಾವು ಇದನ್ನ ಸ್ಟೋರೇಜ್ ಚಾಂದಸ್ ಅಲ್ಲಿ ರಿಬೇಟ್ ನ ನೀಡ್ತೇವೆ ಸರ್. ಇದಲ್ಲದೆ ರೈತರು ತಾವು ಬೆಳೆದಂತಹ ರೈತರು ಬೆಳೆದು ಸಂಗ್ರಹಿಸಿದ ಕೃಷಿ ಉತ್ಪನ್ನಗಳಾಗಿರ್ಬೋದು, ಆಹಾರ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು, ವಾಣಿಜ್ಯ, ತೋಟಗಾರಿಕಾ ಬೆಳೆಗಳು ಏನೇನಿದೆ ಸರ್ ಇವಕ್ಕೆಲ್ಲಾನು ಅನ್ವಯಿಸುತ್ತೆ ಈ ಯೋಜನೆ. ಮತ್ತೆ ದ್ವಿತೀಯ ಸಂಸ್ಕರಿಸಿದ ಪ್ರಾಡಕ್ಟ್ ಇದೆಲ್ಲ ಇದಕ್ಕೆ ಇದು ಅನ್ವಯಿಸಲ್ಲ. ಈಗ ರೈತರು ಭತ್ತ ಇಡಬಹುದು, ಅಕ್ಕಿ ಪ್ಯಾಕ್ಡ್ ಇದೆ ಅಂತಂದ್ರೆ ಅಕ್ಕಿಗೆ ವಿನಾಯಿತಿ ಇಲ್ಲ, ಬಟ್ ನಾವಂತೂ ಸ್ಟೋರ್ ಮಾಡ್ಕೊಂತೇವೆ. ಅಗ್ರಿಕಲ್ಚರ್ ಏನಿದ್ರು ನಾವು ಮಾಡ್ತೇವೆ. ಇದು ಅಂದ್ರೆ ಕೃಷಿ ಉತ್ಪನ್ನಗಳು ಏನಿದೆ ಅದಕ್ಕೆ ಮಾತ್ರ ಈ ಸ್ಕೀಮ್ ಇದಾಗುತ್ತೆ ಸರ್. ಇದು ಇದಲ್ಲದೆ ಈ ಯೋಜನೆ ಅಡಿ ಅಂದ್ರೆ ಫಸ್ಟ್ ಯಾರು ಬರ್ತಾರೆ ಅವ್ರಿಗೆ ಪ್ರಯಾರಿಟಿ ಮೇಲೆ ಇದೆ ಸರ್. ಆಲ್ರೆಡಿ ಈಗ ನಮ್ಮ ಗೃಹ ಸರ್ಕಾರ ಒಂದು 12 ಕೋಟಿ ಇದನ್ನ ಆಲ್ರೆಡಿ ಇದು ಮಾಡಿದೆ ಸರ್. ಅಂದ್ರೆ ಫಸ್ಟ್ ಪ್ರಯಾರಿಟಿ ಮೇಲೆ ಯಾರು ಮೊದಲ ಆದ್ಯತೆ ಯಾರು ಬಂದಿರ್ತಾರ ಅವ್ರಿಗೆಲ್ಲ ಇದನ್ನ ಸ್ಕೀಮ್ನ ಯುಟಿಲೈಸೇಷನ್ ಮಾಡ್ಕೋಬಹುದು, ಅವ್ರ ಸೌಲಭ್ಯನ ತಗೋಬಹುದು ಅಂತ ಇದು ಮಾಡಿದೆ ಸರ್. ಇದಲ್ಲದೆ ನಾವು ಯಾವ ತರ ಅವ್ರಿಗೆ ವಿನಾಯಿತಿ ನೀಡುತ್ತೇವೆ ಅಂತಂದ್ರೆ, ಈಗ ಒಬ್ಬ ಯಾವುದೇ ರೈತ ಇರಬಹುದು, ಸಣ್ಣ ಅಥವಾ ಮಧ್ಯಮ ಅಥವಾ ದೊಡ್ಡ ರೈತ ಇರಬಹುದು, ಅವರು ಅಪ್ ಟು 5 ಎಕರೆ ಮಟ್ಟ ನಾವು ಅವ್ರಿಗೆ ವಿನಾಯಿತಿ ನೀಡ್ತೇವೆ ಸರ್. ಈ ಸಪೋಸ್ ಒಬ್ಬ ರೈತರ ಒಂದು 10 ಎಕರೆ ಇದೆ, ಅವನೊಂದು 1,000 ಚೀಲ ತಂದು ಇಟ್ಟದ ಅಂತ ಹೇಳ್ಕೊಡಿ, ಅವನ್ಗೆ 5 ಎಕರೆಗೆ ಎಷ್ಟು ಬೆಳಿಬಹುದು ಮತ್ತೆ ಆ ಏರಿಯಾದಲ್ಲಿ ಆ ಇಳುವರಿ ಎಷ್ಟಿದೆ ಆ ಇದ್ರದ್ದು. ಈಗ ಸಪೋಸ್ ಮೆಕ್ಕೆಜೋಳದ್ದು ಒಂದು 25 ಕ್ವಿಂಟಲ್ 1 ಎಕರೆ ಇದೆ, ಒಂದು 5 ಎಕರೆ ಅಂತಂದ್ರೆ 125 ಕ್ವಿಂಟಲ್ ತನಕ ಅವ್ರಿಗೆ ರೈತರಿಗೆ ನಾವು ಸಹಾಯಧನ ನೀಡ್ತೇವೆ. ಅದಕ್ಕೂ ಮೇಲೆ ಆದ್ರೂ ಇಡಬಹುದು ರೈತರು, ಬಟ್ ಅದಕ್ಕೆ ಸಹಾಯಧನ ಸಿಗಲ್ಲ ಸರ್. ನಾರ್ಮಲ್ ಸಿಗುತ್ತೆ ಅದು ಸಿಗಲ್ಲ ಅಂದ್ರೆ ಇದು ಮಾಡ್ಕೊಂಡು ನಮ್ದು ಸ್ಟೋರೇಜ್ ಚಾರ್ಜ್ ಏನಿದೆಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂತ ಸರ್. ಈಗ ಏನು ಹೊಸ ಸ್ಕೀಮ್ ಪ್ರಕಾರ ನೀವು ಜನರಲ್ ಅವರಿಗೆ 45 ಎಸ್ಸಿ ಎಸ್ಟಿಗೆ 75% ಕೊಡ್ತೀರಿ. ಒಂದ್ ವೇಳೆ ಇದಕ್ಕಿಂತ ಹೆಚ್ಚಿಗೆ ಅವ್ರೇನು ಅವರು ಒಂದು ಲಿಮಿಟ್ ಗಿಂತ ಹೆಚ್ಚಾಗಿ ಇದ್ರೆ ನಿಮ್ಮ ಮೊದಲು ಏನಿತ್ತಲ್ಲ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಅದು ಬರುತ್ತೆ 25% 20-25% ಇದೆ ಅದು ಬರುತ್ತೆ ಅದು ಸಂಗ್ರಹಣಾ ಶುಲ್ಕದಲ್ಲಿ ಇದು ಮಾಡ್ಕೊಂತವೆ. ಇದಲ್ಲದೆ ಮತ್ತೆ ಈಗ ಅದನ್ನ ಈ ಸೌಲಭ್ಯ ಪಡಿಬೇಕಂತಂದ್ರೆ ಈ ರೈತರಿಗೆ ಇವೆಲ್ಲ ಇದು ಬೇಕಂದ್ರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತಂದ್ರೆ ಮೊದಲನೇದಾಗಿ ರೈತರು ತಮ್ಮ ಆಧಾರ್ ಕಾರ್ಡ್ ಕೊಡ್ಬೇಕು ಸರ್ ಇದಕ್ಕೆ. ಅದಲ್ಲದೆ ರೈತರು ಬೆಳೆ ಬೆಳೆದಿರುವ ಪಹಣಿ ಈಗ ರೀಸೆಂಟ್ ಆಗಿ ಯಾವ್ದಿರುತ್ತಲ್ಲ ಆ ಪಹಣಿ ಕೊಡ್ಬೇಕು. ಅದ್ರಲ್ಲಿ ಪಹಣಿಲಿ ಏನಾದ್ರೆ ಬೆಳೆ ವಿವರ ಇರುತ್ತೆ ಸರ್, ಈಗ 2020-21 ಬೆಳೆ ವಿವರ ಒಂದು ಇರುತ್ತೆ. ಅದ್ರ ಬೆಳೆ ವಿವರದಲ್ಲಿ ಏನಾರು ಅವ್ರದ್ದು ಬೆಳೆ ಮೆನ್ಷನ್ ಆಗಿದ್ಲ ಅಂತಂದ್ರೆ ಪಹಣಿ ಜೊತೆಗೆ ಬೆಳೆ ದೃಢೀಕರಣ ಪತ್ರ ಅಂತಂದು ಕೊಡ್ತಾರಲ್ಲ ಅದನ್ನು ಬೆಳೆ ದೃಢೀಕರಣ ಪತ್ರನು ನಮ್ಗೆ ನೀಡಬೇಕಾಗುತ್ತೆ. ಇದಲ್ಲದೆ ಈಗ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವಂಗದ ರೈತರಾಗಿದ್ರೆ ಅವರು ಜಾತಿ ಪ್ರಮಾಣ ಪತ್ರ RD ನಂಬರ್ ಇರುವಂತಹ ಒಂದು ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ. ಇನ್ನು ಫಲಾನುಭವಿ ಅಂದ್ರೆ ರೈತರು ಇರ್ತಾರಲ್ಲ ಅವ್ರದ್ದು ಮೊಬೈಲ್ ಸಂಖ್ಯೆ. ಇದಲ್ಲದೆ ಇನ್ನೇನಾದ್ರೂ ರೈತರು ಜಂಟಿ ಖಾತೆ ಹೊಂದಿದ್ರೆ ಸರ್ ಜಂಟಿ ಖಾತೆ ಹೊಂದಿದ್ರೆ ಅವರು ವಂಶರಕ್ಷೆ ಕೊಡಬೇಕಾಗುತ್ತೆ. ಇವು ಇಷ್ಟು ಡಾಕ್ಯುಮೆಂಟ್ಸ್ ಈ ಸೌಲಭ್ಯವನ್ನ ತಗೋಬೇಕಾದ್ರೆ ರೈತರು ನಮಗೆ ನೀಡಬೇಕಾಗುತ್ತೆ ಸರ್. ಈಗ ನೀವು ಆಗ್ಲೇ ಹೇಳಿದ್ರಿ ನಿಮ್ಮಲ್ಲಿ ಇಟ್ಟಂತ ಒಂದು ಸ್ಟಾಕ್ ಈಗ ಅಂದ್ರೆ ಏನು ದಾಸ್ತಾನು ಮಾಡ್ತಾರಲ್ಲ ಅವರು ಸರಕನ್ನ, ಅವ್ರು ಬೇಕಾದ್ರೆ ಸಾಲ ಪಡಿಬಹುದಾ ಅಂತ. ಸಾಮಾನ್ಯವಾಗಿ APMC ಅಲ್ಲಿ ಅಡಮಾನ ಸಾಲ ಅಂತ ಕೊಡ್ತಾರೆ, ಅಲ್ಲಿ ಅವರು ಒಂದು ಗೋಡನ್ಗಳಲ್ಲಿ ಇಟ್ಕೊಂಡವ್ರಿಗೆ ಇಷ್ಟು ಪರ್ಸೆಂಟ್ ಅಂದ್ರೆ ಅವರ ವ್ಯಾಲ್ಯೂ ಮಾಡಿ ನಿಮ್ದು ಇಷ್ಟಿದ್ರೆ ಇಷ್ಟು ಪರ್ಸೆಂಟ್ ಅಂತ ಒಂದು ಸಾಲ ಕೊಡ್ತಾರೆ. ನಿಮ್ಮ ಗೋಡನ್ಗಳಲ್ಲಿ ಇಟ್ಟರೆ ರೈತರಿಗೆ ಯಾವ ರೀತಿ ಒಂದು ಸಾಲ ಸೌಲಭ್ಯಗಳು ದೊರೀತಾವ ಹೀಗೆ ಅಂತ? ಹಾ ಸರ್, ದೊರೆಯುತ್ತೆ. ಈಗ ರೈತರು ನಮ್ಮಲ್ಲಿ ಏನಾದ್ರು ಸ್ಟೋರ್ ಮಾಡಿದೆ ಅಂತಂದ್ರೆ ನಾವು ಆಗ್ಲೇ ಹೇಳಿದ್ವಿ ಉಗ್ರಾಣ ರಸೀದಿ ಅಂತ ಹೇಳಿದ್ವಲ್ಲ, ಆ ಉಗ್ರಾಣ ರಸೀದಿ ಆಧಾರದ ಮೇಲೆ ಎಲ್ಲ ಅಂದ್ರೆ 60-75% ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲಿ ರಾಷ್ಟ್ರೀಕೃತ ಆಗಿರ್ಬೋದು ಅಥವಾ ಖಾಸಗಿ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಕೋಆಪರೇಟಿವ್ ಬ್ಯಾಂಕ್ಗಳಿದೆಲ್ಲ ಅವು ಆಗಿರ್ಬೋದು ಇವೆಲ್ಲಾನು ಸಾಲ ನೀಡ್ತಾವೆ ಸರ್. ಇದು ಅಲ್ಲದೆ ಇನ್ನು ಎ ಪಿ ಎಂ ಸಿ ಇದೆಯಲ್ಲ, ನಮ್ಮ ರಾಜ್ಯಾದ್ಯಂತ ಇರುವಂತಹ ಎ ಪಿ ಎಂ ಸಿ ಅಲ್ಲಿ ಕೃಷಿ ಅಡಮಾನ ಸಾಲ ಅಂತ ಒಂದು ಯೋಜನೆ ಇದೆ ಸರ್. ಈ ಯೋಜನೆಯಲ್ಲಿ ಅವರು ಉಗ್ರಾಣ ರಸೀದಿ ಆಧಾರಿತ ಸಾಲ ಇದು, ಅಂದ್ರೆ ಉಗ್ರಾಣ ರಸೀದಿ ಮೇಲೆ ನಮ್ಗೆ ಸ್ಟಾಕ್ ಇದನ್ನು ಕೊಡ್ತಾರೆ. ಇದರದ್ದು ಒಟ್ಟು ಉತ್ಪನ್ನದ ವ್ಯಾಲ್ಯೂ ಏನಿರುತ್ತಲ್ಲ ಅದ್ರ 60% ಅಷ್ಟು ವ್ಯಾಲ್ಯೂಗೆ ಅವರು ಲೋನ್ ಕೊಡ್ತಾರೆ ಸರ್ ಇದು ಈ ಯೋಜನೆಯಲ್ಲಿ. ಇದಲ್ಲದೆ ಇದರ ಗರಿಷ್ಠ ಸಾಲದ ಮಿತಿ ಅಂತಂದ್ರೆ ಒಂದು 2 ಲಕ್ಷದ ಮಟ್ಟ ಅಪ್ ಟು ಒಬ್ಬ ರೈತ ಒಂದ್ಸರಿ ಲೋನ್ ತಗೋಬಹುದು ಸರ್. ಇದನ್ನ ಮರುಪಾವತಿ ಯಾವ ತರ ಅಂತಂದ್ರೆ 180 ದಿನದ ಒಳಗಡೆ ಅದನ್ನ ಮರುಪಾವತಿ ಮಾಡಬೇಕಾಗುತ್ತೆ ಎ ಪಿ ಎಂ ಸಿ ಅವರಿಗೆ. ಇನ್ನು ಇದ್ರದ್ದು ಒಂದು ವಿಶೇಷ ಏನಂತಂದ್ರೆ ಅಪ್ ಟು 90 ದಿನದ ಮತ್ತೆ ಅವರಿಗೆ ಬಡ್ಡಿ ರಹಿತ ಸಾಲ ಇರುತ್ತೆ ಸರ್. ಯಾವ ರೀತಿ ಬಡ್ಡಿ ಇರಲ್ಲ? ಹಾ, ಬಡ್ಡಿ ಇರಲ್ಲ. ಇನ್ನು 90 ದಿನದ ನೆಕ್ಸ್ಟ್ ಏನಿದೆಲ್ಲ ಅದ್ರ ನಂತರದ ಅವಧಿಗೆ ಏನಾದ್ರು ಇಟ್ಟಿದ್ದೆ ಅಂದ್ರೂ ಕೂಡ ಅವ್ರಿಗೆ ಬಡ್ಡಿ ಹಾಕ್ತಾರೆ. ಅದ್ಯಾವ ತರ ಅಂತಂದ್ರೆ ಒಂದು ಈಗ ರೈತರು ಒಂದು 25,000 ಸಾಲ ತಗೊಂಡಿದ್ದೆ ಅಂತಂದ್ರೆ ಅಪ್ ಟು 4% ಹಾಕ್ತಾರೆ. ಈಗ ಅಪ್ ಟು 50,000 ಮಟ್ಟ ಏನಾರ ಲೋನ್ ತಗೊಂಡಿದ್ದೆ ಅಂತಂದ್ರೆ 6% ಮಟ್ಟ ಇಂಟ್ರೆಸ್ಟ್ ಹಾಕ್ತಾರೆ. ಅದೇ 1 ಲಕ್ಷದ ಮಟ್ಟ ತಗೊಂಡಿದ್ದೆ ಅಂತಂದ್ರೆ 8% ಮಟ್ಟ ಹಾಕ್ತಾರೆ. 2 ಲಕ್ಷ ಇದೆ ಅಂತಂದ್ರೆ 10% ಮಟ್ಟ ಹಾಕ್ತಾರೆ ಸರ್. ಇದೊಂದು ಕೃಷಿ ಅಡಮಾನ ಸಾಲ ಯೋಜನೆ ಅಂತಂದು ಎ ಪಿ ಎಂ ಸಿ ಅಂತ ಅವ್ರದೊಂದಿದೆ ಸರ್. ಅಂದ್ರೆ ರೈತರು ತಾವು ಬೆಳೆದಂತ ಸರಕನ್ನ ಮಾರಾಟ ಆಗದಿದ್ರೆ ಇದನ್ನೆಲ್ಲ ಸೌಲಭ್ಯಗಳನ್ನು ಅವರು ಪಡೆಯಬಹುದು. ಏನಪ್ಪ ನನಗೆ ಲಾಸ್ ಆಗುತ್ತೆ, ರೇಟ್ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬರೋದಿಲ್ಲ. ರೇಟ್ ಬಂದಾಗ ಮಾರಾಟ ಮಾಡ್ಕೊಬಹುದು ತನ್ನ ಸರಕನ್ನ. ಹಾಗಾಗಿ ಈ ನಷ್ಟ ಅನುಭವಿಸೋ ಬದಲು ಈ ರೀತಿ ಇಂತ ಸೌಲಭ್ಯಗಳನ್ನು ಪಡ್ಕೊಂಡ್ರೆ ಅವರಿಗೆ ಒಂದು ನಷ್ಟನ ತಪ್ಪುತ್ತೆ, ತಾವು ಬೆಳೆದಂತ ಬೆಳೆಗೆ ಒಂದು ಸರಿಯಾದ ಬೆಲೆನೂ ಸಿಗುತ್ತೆ ಅಂತ ಹೇಳಬಹುದು. ನಿಮ್ಮ ಒಂದು ಗೋಡನ್ಗಳಲ್ಲಿ ರೈತರ ಬೆಳೆದಂತ ಒಂದು ಸರಕುಗಳಿಗೆ ನೀವು ಏನು ಸ್ಟೋರೇಜ್ ಎಲ್ಲ ಅವಕಾಶ ಕೊಡ್ತಿರಲ್ಲ, ದಾಸ್ತಾನು ಮಾಡ್ಕೊಂಡು ಅವರಿಗೆ ರಸೀದಿ ಎಲ್ಲ ಕೊಡ್ತಿರಲ್ಲ, ಅದಲ್ಲದೆ ಈಗ ಬೇರೆ ಬೇರೆ ಒಂದು ಸರಕುಗಳನ್ನ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಹಾ ಸರ್, ಇದೆ. ಇವಾಗ ರೈತರಿರ್ಬೋದು ಅಥವಾ ಬೇರೆ ಟ್ರೇಡರ್ ಅಥವಾ ಮಿಡ್ಲ್ ಮ್ಯಾನ್ಸ್ ಏನಿದಾರಲ್ಲ, ಇದಲ್ಲದೆ ನಾವು ಈಗ ನಮ್ದು ಉಗ್ರಾಣ ನಿಗಮದ ಸೌಲಭ್ಯನ ಯಾರ ಠೇವಣಿದಾರ ಉಪಯೋಗಿಸಿದ್ದಾರೆ ಅಂತಂದ್ರೆ, ಈಗ ನಾವು ಭಾರತೀಯ ಆಹಾರ ನಿಗಮ ಇದೆ, ಭಾರತೀಯ ಆಹಾರ ನಿಗಮದವರು ಅಕ್ಕಿ ಮತ್ತೆ ಗೋಧಿ ಕಡಲೆ ಇದನ್ನ ಸಂಗ್ರಹಣೆ ಮಾಡಕ್ಕೆ ನಮ್ದು ಭಾರತೀಯ ಆಹಾರ ನಿಗಮದ ಇವರು ಇದ್ದಾರೆ. ಅದಲ್ಲದೆ ನಪೇಡ್ ಸಂಸ್ಥೆ ಖರೀದಿ ಮಾಡಿದಂತಹ ಹೆಸರು ಕಡ್ಲಿ ಏನಾಗಿದ್ರು ಅದನ್ನು ಕೂಡ ನಮ್ಮ ಗೋದಾಮುಗಳಲ್ಲಿ ನಾವು ಸಂಗ್ರಹಣೆ ಮಾಡ್ತೇವೆ. ಇನ್ನು ಫರ್ಟಿಲೈಸರ್ ಕಂಪನಿಗಳು ಏನಿದೆಲ್ಲ ಅವು ಕೂಡ ನಮ್ಮಲ್ಲಿ ಗೊಬ್ಬರಗಳನ್ನ ಸ್ಟೋರ್ ಮಾಡ್ತಾರೆ ಸರ್. ಇನ್ನು ಸಕ್ಕರೆ ಕಾರ್ಖಾನೆಗಳಿರ್ಬೋದು ಅಥವಾ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ನಿಯಮಿತ ಅವರು ಖರೀದಿ ಮಾಡಂತ ರಾಗಿಗಳನ್ನಿರ್ಬೋದು, ಇನ್ನು ಕರ್ನಾಟಕ ಎಣ್ಣೆಕಾಳು ಬೆಳೆಗಾರರ ಒಕ್ಕೂಟ ಅವರು ಖರೀದಿ ಮಾಡಂತ ಅವರು ಸ್ಟಾಕ್ ನ ನಮ್ಮಲ್ಲಿ ಇಡ್ತಾರೆ ಸರ್. ಇದಲ್ಲ ಕರ್ನಾಟಕ ರಾಜ್ಯ ಪಾನೀಯ ನಿಗಮ ಅವರು ಕೂಡ ನಮ್ಮ ಗೋಡಾಮ್ಗಳನ್ನ ಹೈರ್ ಮಾಡ್ಕೊಂಡು ಅಲ್ಲಿ ಲಿಕ್ಕರ್ ನ ಇದು ಮಾಡ್ತಿದ್ದಾರೆ ಸರ್. ಇನ್ನು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇರಬಹುದು, ಕರ್ನಾಟಕ ಹಾಲು ಒಕ್ಕೂಟ ನಿಗಮ ಇರ್ಬೋದು, ತೊಗರಿ ಮಂಡಳಿ ಇರ್ಬೋದು, ಇನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಇದೆಲ್ಲ ಇವೆಲ್ಲ ನಮ್ದು ಅಂದ್ರೆ ಬೃಹತ್ ಠೇವಣಿದಾರರು ಅಂತಂದು ನಾವು ಕರ್ಕೊಂತೀವಿ ಸರ್. ನಮ್ಮಲ್ಲಿ ಅಂದ್ರೆ ರೈತರು ಮತ್ತೆ ಟ್ರೇಡರ್ ಇವ್ರನ್ನೆಲ್ಲ ಬಿಟ್ಟು ಇವರು ಕೂಡ ನಮ್ಗೆ ಠೇವಣಿದಾರ ಸರ್ ಇವರು ಮೇನ್. ಈಗ ರೈತರು ತರ್ತಾರೆ, ಕೆಲವರೆಲ್ಲ ಎ ಪಿ ಎಂ ಸಿಗೆ ತಂದು ಮಾರಾಟ ಮಾಡ್ತಾರೆ, ಕೆಲವರು ಬೇರೆಯವರಿಗೆ ಯಾರಿಗೋ ಒಬ್ಬ ಮೂರನೇ ವ್ಯಕ್ತಿಗೆ ಮಾರಾಟ, ಈ ಬಿಸಿನೆಸ್ ಮ್ಯಾನ್ ಅಂತ ತಾವೇ ಹೇಳಿರ್ತಾರಲ್ಲ, ವ್ಯಾಪಾರಸ್ಥರ ಅವರಿಗೆ ಮಾರಾಟ ಮಾಡ್ತಾರೆ. ಈ ವ್ಯಾಪಾರಸ್ಥರು ಅದೇ ಒಂದು ಸ್ಟಾಕ್ ನ ತಂದು ನಿಮ್ಮಲ್ಲಿ ಒಂದು ಸ್ಟೋರ್ ಮಾಡಬಹುದು? ಅವರಿಗೆ ಯಾವ ರೀತಿ ಒಂದು ರಿಯಾಯಿತಿಗಳು ಅಂತವೇನು ಇರಲ್ಲ? ಅವರಿಗಿಲ್ಲ ಸರ್, ರಿಯಾಯಿತಿ ಇಲ್ಲ. ಈ ಟ್ರೇಡರ್ ಅಂತ ಕನ್ಸಿಡರ್ ಆಗೋದ್ರಂತ ಅವರು ಜಿ ಎಸ್ ಟಿ ನಂಬರ್ ಇದೆ ಅಂತಂದ್ರೆ ಜಿ ಎಸ್ ಟಿ ನಂಬರ್ ಅಥವಾ ಅವ್ರದ್ದು ಟ್ರೇಡರ್ ರೆಜಿಸ್ಟೆನ್ಸ್ ಇದ್ರೆ ಅವರು ಅದನ್ನು ಕೊಡ್ತಾರೆ. ಇಲ್ಲಾಂದ್ರೆ ಒಬ್ಬರು ಸಣ್ಣ ಸಣ್ಣ ಟ್ರೇಡರ್ಗಳು ಇರ್ತಾರೆ, ಅವ್ರ ಹೆಸರು ಮೇಲೆ ಇಟ್ಕೊಂತಾರೆ ಸರ್. ಅವ್ರಿಗೆ ರಿಯಾಯಿತಿ ಏನಿಲ್ಲ, ನಾವು ಸ್ಟೋರೇಜ್ ಸ್ಪೇಸ್ ಕೊಡ್ತೇವೆ ಅವ್ರಿಗೆ, ಇಡಕ್ಕೆ ನಾವು ಸೌಲಭ್ಯ ಮಾಡಿ ಕೊಡ್ತೇವೆ ಸರ್. ಮೊದಲನೇ ಒಂದು ಪ್ರಾಶಸ್ತ್ಯ ರೈತರಿಗೆ ಕೊಡ್ತೀರಿ, ನಂತರ ನಿಮ್ಮಲ್ಲಿ ಉಳಿದ್ರೆ ಇನ್ನು ಅವಕಾಶ ಇರುತ್ತೆ. ತಾವು ಕೊನೆಯದಲ್ಲಿ ನಮ್ಮ ರೈತರಿಗೆ ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾರೆ, ತಮ್ಮ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಒಂದು ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಏನ್ ಹೇಳ್ತೀರಾ ಸರ್? ಏನಂತಂದ್ರೆ ರೈತರು ಇವಾಗ ಒಂದೊಂದ್ಸರಿ ಏನಾಗುತ್ತೆ, ಹೆವಿ ಪ್ರೊಡಕ್ಷನ್ ಆದಾಗೆ ಉತ್ಪಾದನೆ ಜಾಸ್ತಿ ಆದಾಗೆ ಬೆಲೆ ಕುಸಿತ ಆಗ್ಬಿಡುತ್ತೆ. ಅಂತ ಟೈಮಲ್ಲಿ ಆರ್ಥಿಕ ನಷ್ಟ ಅವ್ರಿಗೆ ಬಂದು ಅವಾಗಲೇ ಮಾರಾಟ ಮಾಡಿದೆ ಅಂತಂದ್ರೆ ಒಂದೊಂದು ರೇಟ್ ಅಂತ ಅವ್ರಿಗೆ ಹೊರತ ಬೀಳೋ ಚಾನ್ಸಸ್ ಇರುತ್ತೆ. ಅದ್ರ ಬದ್ಲಿ ಈಗ ಗೋದಾಮುಗಳಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ದಿನ ಸ್ಟೋರ್ ಮಾಡಿ ಸ್ವಲ್ಪ ರೇಟ್ ಏನಾರ ಜಂಪ್ ಆಯ್ತು ಅಂತಂದ್ರೆ ಅದನ್ನ ಮಾರಿದೆ ಅಂತಂದ್ರೆ ಅವ್ರಿಗೆ ಉತ್ತಮ ಬೆಲೆನೂ ಸಿಗುತ್ತೆ. ಮತ್ತೆ ಅವ್ರಂತಲ್ಲಿ ಇವಾಗ ಒಂದೊಂದ್ಸರಿ ಏನಾಗುತ್ತೆ, ದುಡ್ಡು ಇರಲ್ಲ, ಆ ದುಡ್ಡು ಇಲ್ಲ ಅಂತಂದ್ ಮಾರಕ್ಕೂ ಹೋಗೋ ರೈತರು ಇರ್ತಾರೆ. ಅದ್ರ ಬದ್ಲಿ ನಮ್ಮಲ್ಲಿ ಸ್ಟೋರ್ ಮಾಡಿ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡೆ ಅಂತಂದ್ರೆ ಅದಕ್ಕೂ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ, ಅವ್ರ ಕೈಗೆ ಸ್ವಲ್ಪ ದುಡ್ಡು ಸಿಕ್ಕಂಗಾಗುತ್ತೆ, ಮತ್ತೆ ರೇಟ್ ಸ್ವಲ್ಪ ಜಂಪ್ ಆಗೋ ತನಕ ಸ್ವಲ್ಪ ವೇಟ್ ಮಾಡ್ದಂಗಾಗುತ್ತೆ, ಮತ್ತೆ ಅವ್ರಿಗೆ ಒಳ್ಳೆ ಬೆಲೆ ಸಿಕ್ಕಾಗ ಮಾರ್ಬೋದು ಸರ್. ಇದೊಂದು ಸೌಲಭ್ಯನ ರೈತರು ಉಪಯೋಗಿಸೋಕೆ ಒಳ್ಳೆ ಒಂದು ಯೋಜನೆ, ಮತ್ತೆ ನಮ್ದು ನಿಗಮದಿಂದ ಇದೊಂದು ಒಳ್ಳೆ ಇದು ಅವಕಾಶ ಇದೆ ಸರ್. ಒಳ್ಳೇದು ಮಾಲತೇಶ್ ಅವರೇ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಅಂದ್ರೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಒಂದು ಗೋದಾಮುಗಳು ಇದಾವೆ, ಅದನ್ನ ನಮ್ಮ ರೈತರು ಸದುಪಯೋಗ ಪಡಿಸ್ಕೊಳ್ಳಿ, ಯಾವುದೇ ಒಂದು ಕಾರಣಕ್ಕೂ ನಷ್ಟ ಅನುಭವಿಸೋದು ಬೇಡ ಅನ್ನೋದೇ ಒಂದು ಮುಖ್ಯ ಉದ್ದೇಶ. ಅವ್ರು ತಮ್ಮ ಒಂದು ಬೆಳೆದಂತ ಇಲ್ಲಿ ಬಂದ ಸರಕನ್ನ ದಾಸ್ತಾನು ಮಾಡಿದ್ರೆ ಯಾವುದೇ ಒಂದು ತೊಂದರೆ ಇಲ್ಲ, ಯಾವುದೇ ರೀತಿ ನಷ್ಟ ಆಗಲ್ಲ, ಅದು ಕೆಟ್ಟೋಗುತ್ತೆ ಅಥವಾ ಏನೋ ಆಗುತ್ತೆ ಅನ್ನೋ ಒಂದು ಭಯ ಬೇಡ, ಎಲ್ಲ ಬಹಳ ಸುರಕ್ಷಿತವಾಗಿರ್ತವೆ ಅಂತ ನಾವು ಹೇಳ್ಬೋದು. ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸ್ಕೊಟ್ರೆ ನಮ್ಮ ರೈತ ಬಾಂಧವರಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಇದುವರೆಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಕಾರ್ಯಚಟುವಟಿಕೆಗಳು ಈ ಕುರಿತು ನಿಗಮದ ದಾವಣಗೆರೆ ವಿಭಾಗದ ಪ್ರಾದೇಶಿಕ ವ್ಯವಸ್ಥಾಪಕರಾದ ಮಾಲತೇಶ್ ತಳವಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲಾ ರೈತ ಬಂಧುವರಿಗೂ ನಮಸ್ಕಾರ. ನಾನು ಎಚ್ ಜಿ ಸಣ್ಣ ತಿಮ್ಮಪ್ಪ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರು ಭತ್ತ ಬೆಳೆಯುವುದರಿಂದ ಭೂಮಿಯ ಫಲವತ್ತತೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಾ ಹೋಗ್ತದೆ. ಯಾಕಂದ್ರೆ ಭತ್ತ ಬೆಳೆಯೋದ್ರಿಂದ ಅದು ಏಕದಳ ಬೆಳೆ ಆಗಿರೋದ್ರಿಂದ ಹೆಚ್ಚು ಪೋಷಕಾಂಶಗಳನ್ನು ಬಿಡ್ತಕ್ಕಂಥ ಬೆಳೆ. ಆಗ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸಬೇಕಾಗುತ್ತದೆ. ಭತ್ತ ಬೆಳೆಯೋದ್ರಿಂದ ಬೆಳೆಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಪೂರೈಕೆಯೋದು ಕಷ್ಟ ಆಗೋದ್ರಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡುವುದು ಬಹಳ ಸೂಕ್ತ. ಏಕೆಂದ್ರೆ ಎಲ್ಲಾ ಪೋಷಕಾಂಶಗಳು ಸಮಗ್ರವಾಗಿ ಸಿಕ್ಕರೆ ಬೆಳೆಗೆ ಅತ್ಯುತ್ತಮವಾದ ಇಳುವರಿ ಅಂದರೆ ಉತ್ಕೃಷ್ಟವಾದ ಇಳುವರಿ ಮತ್ತು ಗುಣಮಟ್ಟ ಸಹ ಹೆಚ್ಚಾಗಲು ಕಾರಣವಾಗುತ್ತದೆ. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅನುಸರಿಸಬೇಕು. ಹೆಂಗಪ್ಪ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಂದ್ರೆ ಬೆಳೆಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳನ್ನು ನಾವು ಸಮಗ್ರವಾಗಿ ಅಂದರೆ ರಾಸಾಯನಿಕ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಮುಖಾಂತರ ಪೂರೈಕೆ ಮಾಡೋದರಿಂದ ಸಮತೋಲನವಾಗಿ ಮಣ್ಣಿನ ಗುಣಮಟ್ಟ ಮತ್ತು ಪರಿಸರ ಕಾಪಾಡಬಹುದು. ಈಗ ರಾಸಾಯನಿಕ ಗೊಬ್ಬರಗಳ ಬೆಳೆಗೆ ಬೇಕಾದಂತಹ ಸಾರಜನಕ, ರಂಜಕ, ಪೊಟಾಷಿಯಂ ಮತ್ತು ಲಘು ಪೋಷಕಾಂಶಗಳನ್ನು ನಾವು ಶಿಫಾರಸು ಮಾಡಿರ್ತಕ್ಕಂಥ 75% ಭಾಗವನ್ನು ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಕೊಟ್ಟರೆ 25% ಭಾಗವನ್ನು ಸಾವಯವ ಗೊಬ್ಬರಗಳ ಮುಖಾಂತರ ಒದಗಿಸಬೇಕಾಗುತ್ತದೆ. ಸಾವಯವ ಗೊಬ್ಬರಗಳಂದ್ರೆ ನಾವು ತಿಪ್ಪೆ ಗೊಬ್ಬರ ಆಗ್ಬೋದು, ಎರೆಹುಳು ಗೊಬ್ಬರ ಆಗ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಮಣ್ಣಿನಲ್ಲಿ ಸೇರಿಸೋದ್ರಿಂದ ಆಗ್ಬೋದು. ಈ ನಿಟ್ಟಿನಲ್ಲಿ ಮತ್ತು ಕೆಲವು ಜೈವಿಕ ಗೊಬ್ಬರಗಳು ರೈಜೋಬಿಯಂ, ಅಜೋಟೋಬ್ಯಾಕ್ಟರು, ಅಜೋಸ್ಪಿರ್ಲಮ್ ಮತ್ತು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ, ಈ ತರಹದ ಜೈವಿಕ ಗೊಬ್ಬರಗಳನ್ನು ನಾವು ಭತ್ತದ ಬೆಳೆಯಲ್ಲಿ ಬಳಸಿದ್ದೇ ಆದಲ್ಲಿ ನಾವು ಏನು ಶಿಫಾರಸು ಮಾಡತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು 25% ಕಡಿಮೆ ಮಾಡಿ ರಾಸಾಯನಿಕ ಗೊಬ್ಬರಗಳಿಗೆ ಖರ್ಚಾಗ್ತಕ್ಕಂಥ ಪ್ರಮಾಣ ಕಡಿಮೆ ಮಾಡುವುದು ಮತ್ತು ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಾ ಹೋಗುತ್ತದೆ. ಕ್ರಮೇಣವಾಗಿ ಬೆಳೆಗೆ ಬೇಕಾದಂತಹ ಪೋಷಕಾಂಶಗಳು ಸಮಗ್ರವಾಗಿ ಸಿಗುವುದಿಲ್ಲ. ಈ ನಿಟ್ಟಿನಲ್ಲಿ ನಾವು ಸಮಗ್ರ ಪೋಷಕಾಂಶಗಳನ್ನು ಸಾವಯವ, ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳಿಂದ, ಹಸಿರು ಗೊಬ್ಬರಗಳಿಂದ ಪೂರೈಕೆ ಮಾಡೋದ್ರಿಂದ ಇಳುವರಿಯನ್ನು ಕಾಪಾಡಬಹುದು, ಮಣ್ಣಿನ ಫಲವತ್ತತೆ ಕಾಪಾಡಬಹುದು ಮತ್ತು ಪರಿಸರ ನಾಶ ಆಗದಂಗೆ ಬಹಳ ದಿನಗಳವರೆಗೆ ನಾವು ಮಣ್ಣಿನ ಫಲವತ್ತತೆ ಮತ್ತು ಪರಿಸರವನ್ನು ಕಾಪಾಡಿಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ರೈತ ಬಾಂಧವರು ಸಮಗ್ರ ಪೋಷಕಾಂಶಗಳನ್ನು ಅನುಸರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ ಸಂಪರ್ಕಿಸಿ 9480838983. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ವಿವಿಧ ಮಾರುಕಟ್ಟೆಗಳ ಇಂದಿನ ಧಾರಣೆ. ಮೊದಲಿಗೆ ಕೊಟ್ಟೂರು ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1655, ಗರಿಷ್ಠ ಮತ್ತು ಕನಿಷ್ಠ 1655. ಶೇಂಗಾ ನಾಟಿ 4021, ಗರಿಷ್ಠ 6579. ಜೋಳ ಹೈಬ್ರಿಡ್ 1310, ಗರಿಷ್ಠ 1341. ಸೂರ್ಯಕಾಂತಿ ಹೈಬ್ರಿಡ್ ಕನಿಷ್ಠ 3404, ಗರಿಷ್ಠ 6200. ಚಿತ್ರದುರ್ಗ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ. ಅಡಿಕೆ ಪ್ರಭೇದ ಅಪಿ ಕ್ವಿಂಟಾಲ್ಗೆ ಕನಿಷ್ಠ 54,629, ಗರಿಷ್ಠ 55,039. ಅಡಿಕೆ ಬೆಟ್ಟೆ 38,610, ಗರಿಷ್ಠ 39,069. ಅಡಿಕೆ ಕೆಂಪುಗೋಟು 32,509, ಗರಿಷ್ಠ 32,909. ಅಡಿಕೆ ರಾಶಿ 54,119, ಗರಿಷ್ಠ 54,559. ಕಡಲೆಕಾಳು 4,419, ಗರಿಷ್ಠ 4,419. ಹೆಸರುಕಾಳು ಮಧ್ಯಮ, ಕನಿಷ್ಠ ಮತ್ತು ಗರಿಷ್ಠ 6054, ಶೇಂಗಾ ನಾಟಿ 3,909, ಗರಿಷ್ಠ 7,009, ಮೆಕ್ಕೆಜೋಳ ಸ್ಥಳೀಯ 1,750, ಗರಿಷ್ಠ 1,950, ಸೂರ್ಯಕಾಂತಿ ಸ್ಥಳೀಯ 4,529, ಗರಿಷ್ಠ 5,719. ಚಳ್ಳಕೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಶೇಂಗಾ, ಶೇಂಗಾ ಗೆಜ್ಜೆ ಕನಿಷ್ಠ 4,489, ಗರಿಷ್ಠ 7,192, ಮೆಕ್ಕೆಜೋಳ 1,663, ಗರಿಷ್ಠ 1,923, ಸೂರ್ಯಕಾಂತಿ ಸೂರ್ಯಪಾನ 4,701, ಗರಿಷ್ಠ 5,630. ದಾವಣಗೆರೆ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಸೇಬು ಕ್ವಿಂಟಾಲ್ಗೆ ಕನಿಷ್ಠ 5,500, ಗರಿಷ್ಠ 6,000, ಅಡಿಕೆ 50,779, ಗರಿಷ್ಠ 60, ಅಡಿಕೆ ರಾಶಿ 50,779, ಗರಿಷ್ಠ 60,029, ಬೂದುಕುಂಬಳಕಾಯಿ 800, ಗರಿಷ್ಠ 1,200, ಬಾಳೆಹಣ್ಣು ಏಲಕ್ಕಿ ಬಾಳೆ ಕನಿಷ್ಠ 1,000, ಗರಿಷ್ಠ 1,600, ಬಾಳೆಹಣ್ಣು ಪಚ್ಚಬಾಳೆ ಕನಿಷ್ಠ 1,000, ಗರಿಷ್ಠ 1,200, ಹುರುಳಿಕಾಯಿ 2,400, 2,600, ಬೀಟ್ರೋಟು 1,600, 2,000, ಹಾಗಲಕಾಯಿ ಕನಿಷ್ಠ 5,000, ಗರಿಷ್ಠ 700, ಸೋರೆಕಾಯಿ 600, 1,000, ಬದನೆಕಾಯಿ 600, 1,000, ಗೋರಿಕಾಯಿ 1,600, ಗರಿಷ್ಠ 2,000, ಎಲೆಕೋಸು 400, 600, ದಪ್ಪ ಮೆಣಸಿನಕಾಯಿ 1,600, ಗರಿಷ್ಠ 2,000, ಕ್ಯಾರೆಟು 1,400, 2,000, ಹೂಕೋಸು 500, ಗರಿಷ್ಠ 800, ಸಪೋಟ 1,000, ಗರಿಷ್ಠ 1,800, ಸೌತೆಕಾಯಿ 1,800, 2,200, ನುಗ್ಗೆಕಾಯಿ 1,800, ಗರಿಷ್ಠ 2,200, ಬೆಳ್ಳುಳ್ಳಿ 3,500, ಗರಿಷ್ಠ ಮತ್ತು ಕನಿಷ್ಠ 3,500, ಅವರೆಕಾಯಿ 1,800, ಗರಿಷ್ಠ 2,000, ಹಸಿರು ಮೆಣಸಿನಕಾಯಿ 400, 600, ನವಿಲುಕೋಸು 1,400, 1,800, ಬೆಂಡೆಕಾಯಿ 1,400, 1,800, ನಿಂಬೆಹಣ್ಣು 1,100, ಗರಿಷ್ಠ ಮತ್ತು ಕನಿಷ್ಠ, ಮೂಸಂಬಿ 2,000, 2,500, ಈರುಳ್ಳಿ 200, ಗರಿಷ್ಠ 1,550, ಕಿತ್ತಳೆ 2,000, 2,800, ಭತ್ತ 1,700, 1,800, ಪಪ್ಪಾಯಿ 1,200, 2,000, ಅನಾನಸ್ 1,400, ಗರಿಷ್ಠ 2,000, ದಾಳಿಂಬೆ 1,800, 2,400, ಆಲೂಗಡ್ಡೆ 1,400, 1,600, ಮೂಲಂಗಿ 1,400, 1,800, ಹೀರೆಕಾಯಿ 1,000, ಗರಿಷ್ಠ 1,400, ಸೀಮೆ ಬದನೆಕಾಯಿ 1,400, 1,800, ಸುವರ್ಣಗೆಡ್ಡೆ 2,200, 2,600, ತೊಂಡೆಕಾಯಿ 2,500, ಗರಿಷ್ಠ 2,800, ಟೊಮ್ಯಾಟೊ 300, ಗರಿಷ್ಠ 500, ಕಲ್ಲಂಗಡಿ 1,200, ಗರಿಷ್ಠ 1,200. ಬಳ್ಳಾರಿ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ 1,544, ಗರಿಷ್ಠ 1,730, ಶೇಂಗಾ ಕನಿಷ್ಠ 3,066, ಗರಿಷ್ಠ 8,009, ಜೋಳ 1,481, ಗರಿಷ್ಠ 1,804, ಮೆಕ್ಕೆಜೋಳ 1,869, ಗರಿಷ್ಠ 1,869, ನವಣೆ ಹೈಬ್ರಿಡ್ 2,616, ಗರಿಷ್ಠ 2,750. ಹರಿಹರ ಕೃಷಿ ಮಾರುಕಟ್ಟೆ ಇಂದಿನ ಧಾರಣೆ: ಜೋಳ ಕನಿಷ್ಠ 2,575, ಗರಿಷ್ಠ ಮತ್ತು ಕನಿಷ್ಠ 2,575 ಇದೆ, ಭತ್ತ ಕನಿಷ್ಠ ಮತ್ತು ಗರಿಷ್ಠ 1,970. ಇದುವರೆಗೆ ವಿವಿಧ ಮಾರುಕಟ್ಟೆಗಳ ಇಂದಿನ ಧಾರಣೆಯನ್ನ ಕೇಳಿದ್ರಿ. ಇದೀಗ ಕೇಳಿ ಜನಪದ ಗೀತೆಯನ್ನು. ಕುಂಬರನ ಹಲವಾನು ನನ್ನ ಹರಿಯಾಡಿ ಮಣ್ಣ ಹೊತ್ತರೆದು ಕುಂಬರಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಹೊತ್ತರೆದು ಕುಂಬರಣ